ಜನರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಕರಾಚಿಯ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುವ ಐಸಿಸಿ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾನು ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಇದೆಯಲ್ಲ, ಅದನ್ನ ಭಾರತ ಸರ್ಕಾರದ ಸಹಕಾರದಿಂದ ಎಕ್ಸ್ಪ್ಯಾಂಡ್ ಮಾಡಿದೀನಿ. ಲಡ್ಡುಗಳ ಜೊತೆ ಇವಾಗ ನಮ್ಕೀನ್, ಥಾಕ್ರಾ ಮತ್ತೆ ಪ್ರೀಮೇಡ್ ರೋಟೀಸ್ ಮತ್ತೆ ವಿಭಿನ್ನ ಬಗೆಯ ಚಟ್ನಿಗಳನ್ನು ಕೂಡ ಮಾಡ್ತೀನಿ. ನಾನು ನಮ್ಮ ಪ್ರಾಡಕ್ಟ್ ನ ಬರೀ ಈ ನಗರದಲ್ಲಿ ಮಾತ್ರ ಅಲ್ಲ, ಬೇರೆ ನಗರಗಳಲ್ಲೂ ಕೂಡ ಮಾಡ್ತೀನಿ. ಅದೇ ಥ್ಯಾಂಕ್ಸ್ ಟು ಫುಡ್ ಪ್ರೊಸೆಸಿಂಗ್ ಪ್ರಾಸ್ಪೆರಿಟಿ ಹಾಗೂ ಮೋದಿಜಿ ಅವರ ಗ್ಯಾರಂಟಿ. ನನಗೆ ಟೆಕ್ನಿಕಲ್ ಸಪೋರ್ಟ್ ಜೊತೆ ಲೋ ಇಂಟ್ರೆಸ್ಟ್ ಲೋನ್ ಕೂಡ ಸಿಗುತ್ತೆ, ಅದು ಕೂಡ 35% ಸಬ್ಸಿಡಿ PMFME ಸ್ಕೀಮ್ ನಡಿ. ನನ್ನ ಜೊತೆ ಹೊಸ ಫುಡ್ ಆಂಟರ್ಪ್ರಿನರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಫುಡ್ ಪ್ರೊಸೆಸಿಂಗ್ ಆಧಾರಿತ ಮೈಕ್ರೋ ಬಿಸಿನೆಸ್ ಗಳನ್ನ ಲಾಂಚ್ ಮಾಡೋದಕ್ಕೆ ಅಥವಾ ಬೆಳೆಸೋದಕ್ಕೆ ಅಪ್ಲೈ ಮಾಡಿ PMFME.MOFPI.GOV.in ಗೆ ಅಥವಾ 9254997102 ಅಥವಾ 9254997101 ಗೆ ಕರೆ ಮಾಡಿ. ಇದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಭಾರತ ಸರ್ಕಾರದ ಪ್ರಕಟಣೆ. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತೀಯ ಪರಂಪರೆಯಲ್ಲಿ ಕುಂಭಮೇಳದ ಪ್ರಸ್ತುತತೆ ಈ ಕುರಿತು ಸಾಹಿತಿ ಚಿಂತಕ ಡಾ ಹರ್ರಾ ನಾಗರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಲಿದ್ದೀರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಯುಷ್ವಾಣಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:30 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ. ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭರವಸೆ ಹೊನಲು. ಸಮಗ್ರ ಆರೋಗ್ಯದ ಮಾಹಿತಿ ಸರಣಿ ಭರವಸೆ ಹೊನಲು ಪ್ರತಿ ಸೋಮವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ಹಾಗೂ ಪ್ರತಿ ಗುರುವಾರ ಬೆಳಗ್ಗೆ 7:15 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ ಭರವಸೆ ಹೊನಲು. ತಪ್ಪದೆ ಕೇಳಿ ಭರವಸೆ ಹೊನಲು, ವೈದ್ಯರ ಕಿವಿ ಮಾತು. ಭಾರತೀಯ ಪರಂಪರೆಯಲ್ಲಿ ಕುಂಭಮೇಳದ ಪ್ರಸ್ತುತತೆ ಈ ಕುರಿತು ಸಾಹಿತಿ ಚಿಂತಕ ಡಾ ಹರ್ರಾ ನಾಗರಾಜ್ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಪ್ರಯಾಗ್ರಾಜ್ನಲ್ಲಿ 2025 ಕುಂಭಮೇಳ ನಡೀತಾ ಇದೆ. ಇದು ನಾವೆಲ್ಲ ಇತ್ತೀಚೆಗೆ ತಿಳ್ಕೊಂಡ ಹಾಗೆ 144 ವರ್ಷಗಳ ನಂತರ ನಡೀತಿದೆ ಅಂತ ನಾವು ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡಿದ್ದೇವೆ. ಈ ಕುಂಭಮೇಳದ ಮಹತ್ವ ತುಂಬಾ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಏನು ಈ ಕುಂಭಮೇಳ, ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ನಮ್ಮ ದೇಶದಲ್ಲಿ? ಅದು ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ಈ ಒಂದು ನದಿಗಳ ಸಂಗಮದಲ್ಲಿ ಈ ಒಂದು ಕುಂಭಮೇಳದ ಒಂದು ಉತ್ಸಾಹ, ಒಂದು ಹಬ್ಬ, ಒಂದು ಜಾತ್ರೆ ನಡೀತಾ ಇದೆ. ಹಾಗಿದ್ರೆ ಬನ್ನಿ, ಈಗ ಈ ಒಂದು ಕುಂಭಮೇಳ ಯಾಕೆ ನಡೀತಾ ಇದೆ, ಯಾಕೆ ಈ ಕುಂಭಮೇಳದಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ, ಪುಣ್ಯಸ್ನಾನ ಯಾಕೆ ಮಾಡಬೇಕು, ಏನು ಇದರ ಮಹತ್ವ, ಪುಣ್ಯಸ್ನಾನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಹೀಗೆ ಒಂದೊಂದಾಗಿ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಧಾರ್ಮಿಕ ವಾಗ್ಮಿಗಳು, ಚಿಂತಕರೂ ಆದ, ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದ ಡಾಕ್ಟರ್ ಹರ ನಾಗರಾಜ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಾಗರಾಜ ಆಚಾರ್ಯ ಸರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈಗ ಕುಂಭಮೇಳ ನಡೀತಾ ಇದೆ. ಕುಂಭಮೇಳ ಅಂದ ತಕ್ಷಣ ನಮ್ಮ ದೇಶದ ಎಲ್ಲಾ ಜನರಲ್ಲೂ ಒಂಥರ ಮೈನವಿರೇಳಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಕುಂಭಮೇಳ ಯಾಕೆ ನಡೀತಾ ಇದೆ, ಏನು ಇದರ ಮಹತ್ವ, ಒಂದೊಂದಾಗಿ ನಮಗೆ ತಿಳಿಸ್ಕೊಡ್ಬೇಕು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹಿಯಃ ಶ್ರೀಮದಾನಂದ ತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ವಿಷ್ಣು ಪುರಾಣ ಶ್ಲೋಕ ಇದು. ಪರಾಶರ ಮಹರ್ಷಿಗಳು ಮೈತ್ರೇಯರಿಗೆ ಇದನ್ನು ಹೇಳ್ತಾರೆ. ಪರಾಶರು ಅಂದರೆ ವೇದವ್ಯಾಸರಿಗೆ ತಂದೆ. ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗ್ಯ. ಏನು ಅಂದ್ರೆ ದೇವತೆಗಳು ಒಂದು ಹಾಡ್ತಾರಂತೆ. ಏನ್ ಹಾಡ್ತಾರೆ ಅಂದ್ರೆ, ಯಾರು ಭಾರತದಲ್ಲಿ ಹುಟ್ಟಿದಾರೋ ಅವ್ರು ಧನ್ಯರು, ಪುಣ್ಯವಂತರು, ಪುಣ್ಯವಂತರು ಅಂತ ಹಾಡ್ತಾರಂತೆ. ಜನ್ಮಾಂತರದಲ್ಲಿ ನಮ್ದೇನಾದ್ರು ಪುಣ್ಯ ಮುಗಿದೋದ ಮೇಲೆ ನಾವು ಭಾರತದಲ್ಲೇ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ಮಹಾಭಾರತದಲ್ಲಿ ಭೀಷ್ಮರು ಹೇಳ್ತಾರೆ, ಸರ್ವೇ ದೇವ ಮರ್ತ್ಯ ಸಂಜ್ಞ ವಿಶಿಷ್ಟಾಹ, ಸರ್ವೇ ಮರ್ತ್ಯ ದೇವ ಸಂಜ್ಞ ವಿಶಿಷ್ಟಾಹ. ದೇವತೆಗಳು ಸ್ವರ್ಗಲೋಕದಲ್ಲಿ ಪುಣ್ಯ ಕರ್ಗ ಹೋದ್ಮೇಲೆ ಎಲ್ಲ ಮತ್ತೆ ಭಾರತದಲ್ಲಿ ಹುಟ್ಟುತ್ತಾರಂತೆ. ಯಾರು ಭಾರತದಲ್ಲಿ ಇದ್ದವರು ಇಂಥ ಒಂದು ಸತ್ಕಾರ್ಯವನ್ನು ಮಾಡ್ತಾ ಪುಣ್ಯ ಗಳಿಸ್ತಾ ಕಳಿಸ್ತಾ ಪುಣ್ಯಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ತಾರಂತೆ. ಸರ್ವೇ ದೇವ ಮರ್ತ್ಯ ಸಂಜ್ಞಾ ವಿಶಿಷ್ಟಾಹ, ಸರ್ವೇ ಮರ್ತ್ಯ ದೇವ ಸಂಜ್ಞಾ ವಿಶಿಷ್ಟಾಹ ಅಂತೇಳಿ ಭೀಷ್ಮರು ಒಂದು ಮಾತು ಹೇಳ್ತಾರೆ. ಈ ಒಂದು ಕಾಲ ಏನಿದೆ ನಿಜವಾಗ್ಲೂ ರೋಮಾಂಚನ ನಮ್ಮ ಜೀವನದಲ್ಲಿ. ಕಳಸಲ್ಲಿ ನಾವು ಅಯೋಧ್ಯೆ ಬಗ್ಗೆ ಮಾತಾಡಿದ್ವಿ. ಕಳೆದ 500 ವರ್ಷದಿಂದ ಏನು ನಿರಂತರ ಹೋರಾಟ ನಡೀತಿತ್ತು, ಅದರ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಜನಿಸಿದಂಥ ಜಾಗದಲ್ಲೇ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗಿದ್ದನ್ನು ಕಳೆದ ವರ್ಷ ನಾವೆಲ್ಲ ಅದನ್ನು ಚಿಂತನೆ ಮಾಡಿದ್ವಿ. ಅದೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಬಹಳ ದೊಡ್ಡ ಸಾಹಸ ಈಸಲಿ ಇಡೀ ವಿಶ್ವವೇ ಬೆರಗಾಗಿ ನೋಡುವಂಥ ಅತ್ಯಂತ ದೊಡ್ಡ ಉತ್ಸವ, ಪ್ರಪಂಚದಲ್ಲೇ ವಿಶ್ವದಲ್ಲೇ ಹಿಂದೆನ್ನೂ ಕಾಣದೇ ಇದ್ದಂಥ ಅತ್ಯಂತ ಶ್ರೇಷ್ಠ ಉತ್ಸವ ಮಹಾಕುಂಭಮೇಳ. ಈ ಕುಂಭಮೇಳ ಯಾವಾಗಲೂ ಕುಂಭಮೇಳ ಬರೋದು 12 ವರ್ಷಕ್ಕೊಂದ್ಸಲಿ, 6 ವರ್ಷಕ್ಕೊಂದ್ಸಲಿ ಅರ್ಧ ಕುಂಭ ಅಂತ ಬರುತ್ತೆ. ಮಹಾಕುಂಭ ಬರೋದು 144 ವರ್ಷಕ್ಕೊಮ್ಮೆ, 12 × 12 144 ಒಮ್ಮೆ ವರ್ಷಕ್ಕೊಮ್ಮೆ ಬರುವಂಥದ್ದು ಮಹಾಕುಂಭ. ಅಂದ್ರೆ ಕುಂಭಮೇಳ, ಅರ್ಧ ಕುಂಭಮೇಳ, ಮಹಾಕುಂಭಮೇಳ, ಮಹಾಕುಂಭಮೇಳ, ಪೂರ್ಣ ಕುಂಭಮೇಳ ನಾಲ್ಕು ವರ್ಷ, 6 ವರ್ಷ, 12 ವರ್ಷ, 12, 144. ಹೀಗೆ ಇಂಥ 144 ವರ್ಷಕ್ಕೊಮ್ಮೆ ಬರುವಂತ ಕುಂಭಮೇಳದ ಸಮಯದಲ್ಲಿ ನಾವೆಲ್ಲ ಭಾರತದಲ್ಲಿ ಹುಟ್ಟಿದೀವಿ ಇದೀವಿ ಅನ್ನೋದೇ ನಮ್ಗೊಂದು ಸಂತೋಷ. ಒಂದು ವೇಳೆ ನಾವು ಮುಳುಗದೇ ಇದ್ರೂ ಪರವಾಗಿಲ್ಲ, ಮುಳುಗದಂತ ವ್ಯಕ್ತಿಗಳು ನೋಡ್ತೇವೆ. ಇತ್ತೀಚೆಗಂತೂ ನಮ್ಮ ಇಡೀ ಭಾರತಕ್ಕೆ ಪ್ರತಿನಿಧಿಯಾದಂತ, ಇವತ್ತು ಭಾರತದ ಪ್ರತಿನಿಧಿ ಎನ್ನೋ ಹಾಗಿಲ್ಲ, ನಮ್ಮ ಪ್ರಧಾನಮಂತ್ರಿಯವ್ರನ್ನ ಮೋದಿಜಿಯವ್ರನ್ನ ವಿಶ್ವಕ್ಕೆ ದೊಡ್ಡ ವ್ಯಕ್ತಿ ಅವರು. ಒಂದು ವಿಶ್ವವೇ ಬೆರಗಾಗಿ ನೋಡ್ತಿದೆ ಅವರ ಒಂದು ಸಾಮರ್ಥ್ಯವನ್ನ, ಶಕ್ತಿಯನ್ನ, ಹೇಗೆ ಭಾರತವನ್ನ ಇಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಪ್ರಖರತೆ ಜಾಸ್ತಿ ಆಗ್ತಾ ಇದೆ ಭಾರತದ್ದು. ಅಂತ ಮಹಾನ್ ವ್ಯಕ್ತಿ ಎಲ್ಲರ ಪರವಾಗಿ ವಿಶ್ವದ ಪರವಾಗಿ ಮುಳುಗಿದ್ರು ಅಂತ ತಿಳ್ಕೊಳ್ಳೋಣ. ನಿನ್ನೆ ಅವರು ಕುಂಭಮೇಳದಲ್ಲಿ ತಾವು ಮುಳುಗಿ ಜನತೆಗೊಂದು ಆದರ್ಶವನ್ನ ಕೊಟ್ಟರು. ನಮ್ಮ ಭಾರತ ಇರೋದೇನೆ ಬಹಳ ವಿಶೇಷವಾಗಿ, ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ಬರೀತಾರೆ. ಜಂಬೂ ದ್ವೀಪದಲ್ಲಿರುವಂಥ ಭಾರತ ತೀರ್ಥಕ್ಷೇತ್ರ ಅಂತಾರೆ. ಕೇವಲ ತಿರುಪತಿ, ಕೇವಲ ಅಯೋಧ್ಯೆ, ಕೇವಲ ಪ್ರಯಾಗರಾಜ, ಅಥವಾ ಕೇವಲ ಬದರಿ, ಅಥವಾ ಕೇವಲ ಕಾಶಿ ಅಲ್ಲ, ಇಡೀ ಭಾರತವೇ ತೀರ್ಥಕ್ಷೇತ್ರ ಅನ್ನತ್ತೆ. ಜಾಂಬವೇ ಭಾರತ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. 14 ಲೋಕದಲ್ಲೂ ಕೊಂಡಾಡ್ತಾನಂತೆ, ಭಾರತ ತೀರ್ಥಕ್ಷೇತ್ರ, ಭಾರತ ತೀರ್ಥಕ್ಷೇತ್ರ, ಭಾರತ ತೀರ್ಥ. ನಾವು ಬದುಕಿರೋ ಈ ಬೆಂಗಳೂರು ಕೂಡ ತೀರ್ಥಕ್ಷೇತ್ರವೇ, ಯಾಕಂದ್ರೆ ಇದು ಭಾರತದಲ್ಲೇ ಇದೆ ಅಲ್ವೇ. ಹಾಗಾಗಿ ನಾವು ಅದನ್ನು ಹೆಮ್ಮೆಯಾಗಿ ತಿಳ್ಕೊಳ್ಬೇಕು. ಮತ್ತೆರಡನೇದು, ಈ ಕುಂಭಮೇಳ ಪ್ರಾರಂಭ ಆಗಿದ್ದೇನೆ ಹಿಂದೆ ನಾವೆಲ್ಲ ನೋಡ್ತೀವಿ, ಸಮುದ್ರ ಮಥನದಲ್ಲಿ ಅಮೃತವನ್ನ ತೆಗಿಬೇಕು ಅಂತ ಮಾಡಿದಾಗ ಹಲಾಹಲ ವಿಷ ಬರುತ್ತೆ, ಮಹರುದ್ರ ಅದನ್ನ ಸ್ವೀಕಾರ ಮಾಡಬಹುದು. ಆಮೇಲೆ ಅಮೃತ ಕುಂಭ ಧನ್ವಂತರಿ ರೂಪದಲ್ಲಿ ವಿಷ್ಣು ತಂದಾಗ ರಾಕ್ಷಸರು ಅಪಹರಣ ಮಾಡಿಬಿಡ್ತಾರೆ, ಬಲಿಚಕ್ರವರ್ತಿ ಆಗಿ ರಾಕ್ಷಸರು. ಈ ರಾಕ್ಷಸರೇ ಪರಸ್ಪರ ಇದು ನಾನ್ ಮೊದಲು ಕುಡಿತೀನಿ, ನಾನ್ ಇದು ರಾಕ್ಷಸಿ ಬುದ್ಧಿ ಹಾಗೇನೆ, ನಾನು ಕುಡಿತೀನಿ. ಈಗ ಆ ಕುಂಭವನ್ನು ಹಿಡ್ಕೊಂಡು ಎಳೆದಾಡುವಾಗ 4 ಹನಿ ಬಿತ್ತು, ಅವ್ರು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, 4 ಹನಿ ಬೀಳತ್ತೆ 4 ಕಡೆ. ಅದೇ ಉಜ್ಜಯಿನಿ, ಹರಿದ್ವಾರ, ನಾಸಿಕ್, ಪ್ರಯಾಗರಾಜ. ಅದ್ರಲ್ಲಿ ಪ್ರಯಾಗರಾಜ ಬಹಳ ವಿಶೇಷ, ಯಾಕೆಂದ್ರೆ 3 ಪ್ರಮುಖ ನದಿಗಳು ಹರಿಯುತ್ತೆ ಅಲ್ಲಿ. ನಮ್ಗೆಲ್ಲ ಗೊತ್ತಿರೋ ಗಂಗೆ, ಯಮುನೆ, ಗುಪ್ತಗಾಮಿನಿ ಆದಂತ ಸರಸ್ವತಿ, ಶ್ರೇಷ್ಠವಾದಂತ 3 ನದಿಗಳು ಪ್ರಯಾಗದಲ್ಲಿ ಸಂಗಮ ಆಗುತ್ತೆ. ಅಲ್ಲಿ ಅಮೃತದ ಹನಿ ಬಿದ್ದಂತ ಜಾಗ, ಮೊದಲೇ ತೀರ್ಥಕ್ಷೇತ್ರದಲ್ಲಿ ಅದಕ್ಕೆ ರಾಜ ಅಂತಾರೆ, ಪ್ರಯಾಗರಾಜ. ಯಾಕೆ ಪ್ರಯಾಗ ಅಂತ ಹೆಸರು ಬಂತು ಅಂದ್ರೆ, ಪ್ರಪ್ರಥಮವಾಗಿ ಚತುರ್ಮುಖ ಬ್ರಹ್ಮದೇವರು ಯಾಗ ಮಾಡದಂತ ಜಾಗ ಅದು. ಯಮದ ಸ್ವತಃ ಬ್ರಹ್ಮದೇವರು ಚತುರ್ಮುಖಿಗಳಲ್ಲಿ ಸೃಷ್ಟಿಕರ್ತನಾದಂತ ಚತುರ್ಮುಖ ಬ್ರಹ್ಮ ಲೋಕ ಕಲ್ಯಾಣಾರ್ಥವಾಗಿ ಪ್ರಪ್ರಥಮವಾಗಿ ಯಾಗ ಮಾಡದಂತ ಜಾಗ, ಅದಕ್ಕೆ ಪ್ರಯಾಗ ಅಂತ ಹೆಸರು ಬಂತು. ಪ್ರಯಾಗ ಅನ್ನೋದು ತೀರ್ಥಕ್ಷೇತ್ರದಲ್ಲಿ ತೀರ್ಥರಾಜ ಯಾಗ, ಅಲ್ಲಿ ಸಂಗಮ ಆಗುವಂತ ಸಮಯ. ಈ ಸಮಯದಲ್ಲಿ, ಈ ಮುಹೂರ್ತದಲ್ಲಿ ನಮ್ಮಲ್ಲಿ ಹೇಗೆ ಗ್ರಹಣ ಹೇಗೆ ಮುಹೂರ್ತ ತಗೊಳ್ತೀವೋ, ಈ ಸಮಯದಲ್ಲಿ ಸಂಗಮ ಆಗತ್ತೆ ಈ ನದಿಗಳು. ಅದಕ್ಕೆ ಈ ಸಮಯದಲ್ಲಿ ನಾವೇನು ಮುಳುಗ್ತೀವಿ ಅಲ್ಲಿ, ಈ ಶಾಹಿ ಸ್ನಾನ ಅಂತ ಉಲ್ಲೇಖ ಮಾಡ್ತಾರೆ. ಈ ಶಾಹಿ ಸ್ನಾನ ಈ ದಿವಸಗಳಲ್ಲಿ, ಪರ್ವ ದಿವಸಗಳಲ್ಲಿ ಮಾಡಿದ್ರೆ ವಿಶೇಷವಾದಂತ ಪುಣ್ಯ ಇದೆ, ಇದು ಕಠೋರ ಸತ್ಯ. ಅದಕ್ಕೆ ನಮ್ಮ ರಾಧಾಕೃಷ್ಣ ಅನ್ನೋ ಒಂದು ಮಾತು ಬರುತ್ತೆ, ನಮ್ಮ ಹಿಂದಿನ ಪ್ರೆಸಿಡೆಂಟ್ ಅಧ್ಯಕ್ಷರು ಹೇಳುತ್ತಾರೆ, ಇಂಡಿಯನ್ ಫಿಲಾಸಫಿ ಆಸ್ ಪ್ಯೂರ್ಲಿ ಆನ್ ಸೈಕಾಲಜಿ ಅಂತ. ನಮ್ಮ ಇಂಡಿಯನ್ ಫಿಲಾಸಫಿ ಪ್ಯೂರ್ಲಿ ಆನ್ ಸೈಕಾಲಜಿ, ಇದು ನಂಬಿದಾಗ, ವಿಶ್ವಾಸ ಆದಾಗ ನಿನಗೆ ಫಲ ಸಿಗುತ್ತೆ, ತರ್ಕ ಮಾಡಿಕೊಂಡು ನಂಬದೇ ಹೋದ್ರೆ ಫಲ ಇಲ್ಲ ಅಂತಾರೆ. ಅದಕ್ಕೆ ಇಂಡಿಯನ್ ಫಿಲಾಸಫಿ ಇಸ್ ಪ್ಯೂರ್ಲಿ ಆನ್ ಸೈಕಾಲಜಿ. ಇದೇನು ಇಲ್ಲಿ ಮುಳುಗಿದ್ರೆ ಪುಣ್ಯ ಸಿಗೋದು ನಿಜ, ಜನ್ಮ ಜನ್ಮಾಂತರದ ಎಲ್ಲ ಪ್ರಾರಬ್ಧಗಳು ಹೋಗೋದು ಕಠೋರ ಸತ್ಯ. ಅದು ಸಾಕಷ್ಟು ಜನ ಇದಕ್ಕೆ ಇದು ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಏ ಅಲ್ಲಿ ಹೋಗ್ಬಿಟ್ರೆ ಏನು, ಇದು ಕ್ರಿಟಿಸೈಸ್ ಮಾಡೋರು. ಆದ್ರೆ ಇವು ನಾವು ಅದು ಮೂಲ ಏನು ತಿಳ್ಕೊಳಕ್ಕೆ ಇಷ್ಟಪಡಲ್ಲ. ಅವರಲ್ಲಿ ಏನು ಅಂತಂದ್ರೆ, ಮೇ ಮುಖ್ಯವಾಗಿ ನಾಸ್ತಿಕತೆ ಇರೋದಷ್ಟೇ ಅಲ್ಲ, ಅಹಂಕಾರ ಇರುತ್ತೆ. ಈ ಅಹಂಕಾರಿಗಳೇ ಮಾಡೋ ಕೆಲಸ. ಇದನ್ನ ದುರ್ಯೋಧನ ಹೇಳುತ್ತಾನೆ ಮಹಾಭಾರತ, ನಾವು ಹೇಳಬಾರದು ಅವರೆಲ್ಲ ಆತರ ಅಂತಲ್ಲ, ದುರ್ಯೋಧನ ಮಹಾಭಾರತದಲ್ಲಿ ಹೇಳುತ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನಮಗೆ ಧರ್ಮ ಏನು ಗೊತ್ತಿದೆ, ನನಗದಲ್ಲಿ ಆಸಕ್ತಿ ಇಲ್ಲ. ಅಧರ್ಮದಲ್ಲೇ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ನಂಗೆ ಅಧರ್ಮ ಏನು ಗೊತ್ತಿದೆ, ಆದ್ರೆ ನಂಗೆ ಅದೇ ಇಷ್ಟ, ನಾ ಅದನ್ನ ಒಪ್ಪುತ್ತೇನೆ. ದುರ್ಯೋಧನ ಹೇಳಿದ್ದು ದಪ್ಪಕ್ಷರದಲ್ಲಿ ಬರೀತಾರೆ ವೇದವ್ಯಾಸರು, ಇಂಥವ್ರು ಸದಾಕಾಲದಲ್ಲೂ ಇರ್ತಾರೆ ಅಂತ. ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಪುಣ್ಯ ಇದೆ. ಹೌದು, ನಾನು ಮಾಡಲ್ಲ, ಅಲ್ಲಿ ಹೋಗ್ಬಾರ್ದು, ಅದು ತಿನ್ಬಾರ್ದು, ಕುಣ ಅದು ಕುಡಿಬಾರ್ದು, ಅದನ್ನೇ ಕುಡಿತೀನಿ, ಅದನ್ನೇ ತಿಂತೀನಿ. ಈಗ ಹೇಳುವಂತ ಮಕ್ಕಳಿಲ್ವಾ ಇವಾಗ? ಸಿಗ್ತಾರೆ ತಾನೆ. ಇದೇ ಮಹಾಭಾರತದಲ್ಲಿ ಉಲ್ಲೇಖ, ಈ ಜನಗಳೆಲ್ಲ ಅವರನ್ನು ಮೆಚ್ಚಕ್ ಹೋಗ್ಬಾರ್ದು. ಇವತ್ತು ಕೋಟಿ ಕೋಟಿ ಜನಗಳು ಏನ್ ದಡ್ಡಲ್ಲ, ಇದು ಪರಂಪರೆಯಿಂದ ಬಂದಿರೋದು. ಆ ಜಾಗದಲ್ಲಿ ಕುಂಭಮೇಳದಲ್ಲಿ ಸಾಧು ಸಂತರು ಬಂದು ಮುಳುಗ್ತಾರೆ. ಮತ್ತೆರಡನೇದು ಅಂದ್ರೆ, ಇಲ್ಲಿ ಒಂದು ತಮ್ಮ ಅಹಂಕಾರನು ಕೂಡ ಕಳ್ಕೋಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಇರ್ಬೋದಲ್ಲ ಪ್ರತಿಯೊಬ್ಬರದು. ಅಷ್ಟೇನೆ, ಅಷ್ಟೇ ಅಲ್ಲ, ಈಗ ನೋಡಿ ಸ್ವಲ್ಪ ಒಂದು ಉದಾಹರಣೆ ನೋಡೋದಾದ್ರೆ, ಇವತ್ತೆ ನಾಗಾ ಸಾಧುಗಳು ಯಾರಿಂದೇನು ಅವ್ರು ಅಪೇಕ್ಷೆ ಪಡಲ್ಲ. ಇಲ್ಲಿರೋ ನಾವು ಜನಗಳು, ನನ್ನ ಮೇಲಕ್ಕೆ ಬರಬೇಕು, ನಾನು ಅದಕ್ಕೆ ಮೆಂಬರ್ ಆಗಬೇಕು, ಇದು ನನ್ನ ಹೆಸರು ಎಲ್ಲ ಕೊಂಡಾಡಬೇಕು, ಸಾಯ್ತೀವಿ ತಾನೆ ಅದಕ್ಕೋಸ್ಕರ. ರೆಕಗ್ನಿಷನ್ ಕ್ರೈಸಿಸ್ ನಮ್ಗೆ, ಅದು ಬೇಕು ಇದು ಬೇಕು ಎಲ್ಲದೂ ಬೇಕು. ಅಲ್ಲಿ ಅವ್ರು ಯಾವುದು ಏನು ಇಲ್ಲ, ಅವರು ಎಲ್ಲ ಪರಿಸಂಗ ಸರ್ವಸಂಗ ಪರಿತ್ಯಾಗಿಗಳವರು, ಅವರ ಜೀವನವನ್ನೇ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಕಠಿಣ ನಾಗಸಾಧುಗಳು ನೋಡಿ, ಈಗ ನಾಗಸಾಧುಗಳು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಾರೆ, ಎಲ್ಲಿ ಯಾವ ಊರಿಂದ ಬರ್ತಾ ಇದ್ದಾರೆ, ಯಾವ ಗಾಡಿಯಿಂದ ಬರ್ತಾ ಇದ್ದಾರೆ, ಯಾವ ವಿಮಾನ ಮೇಲಿಂದ ಬರ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗಲ್ಲ ಅವ್ರ ಮೂಲ. ಕೆಲವರು ಅಂತೂ ಅದರಲ್ಲಿ ಹೆಚ್ಚಿನ ಅಂಶ ಇಲ್ಲ, ಕಾಲ್ನಡಿಗೆಯಿಂದ ನಡ್ಕೊ ಬಂದವರು, ಅವ್ರ ಪಾದರಕ್ಷೆ ಕೂಡ ಇಲ್ಲ, ಅವ್ರ ಬಟ್ಟೆಗಳು ಕೂಡ ಹಾಕಲ್ಲ. ನೋಡಿ ಎಂಥ ಒಂದು ಸರಳತೆ, ಕಲ್ಪನೆ ಕೂಡ ಮಾಡಿ, ನಮ್ ನೋಡಕ್ಕೆ ಅಪಹಾಸ್ಯ ಅಂತ ಅನ್ಸುತ್ತೆ ಕೆಲವರಿಗೆ. ನಿನ್ ಜೀವನದಲ್ಲಿ ಎಷ್ಟೋ ಜನ್ಮಗಳಾದ್ರೂ ಆ ಸ್ಥಾನಕ್ಕೆ ಬರಕ್ಕಾಗಲ್ಲ, ಯಾಕೆಂದ್ರೆ ನಾವು ಸದಾ ತಿಂತಾ ಇರಬೇಕು, ನಿದ್ರೆ ಮಾಡ್ತಿರ್ಬೇಕು. ನಮ್ಮ ಪುರಂದಾಸರು ಹೇಳ್ತಾರಲ್ಲ, ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ಬಿಟ್ಟರ. ನಮ್ಗೆ ಯಾವ ಕಷ್ಟನೂ ಆಗಬಾರ್ದು, ಅಂದ್ರೆ ಅವರು ಸಾಧು ಕೂಡ ಒಂದು ದೊಡ್ಡ ಪದವಿ ಏನದು ಪದವಿ? ಹೌದು, ಇದು ಅಖಾಡಗಳು ಅಂತ ಇದೆ. ನಮ್ಮಲ್ಲಿ ಹಿಂದೆ ಆಡು ಭಾಷೆಯಲ್ಲಿ ಹಳ್ಳಿಗಳು, ಇವನು ಯಾವ ಅಖಾಡದಲ್ಲಿ ಬೆಳೆದ್ನ ಅಂತ ಕೇಳೋರು. ಈ ಜಟ್ಟಿಗಳು ಬೆಳೆದ ಜಟ್ಟಿಗಳಿಗೆಲ್ಲ ಅಲ್ಲಿಗೆಲ್ಲ ಅಖಾಡ ಅಖಾಡ ಅಂತ ಹೇಳೋರು. ಅಂದ್ರೆ ಒಬ್ಬ ಗುರು ಅದಕ್ಕೊಂದ್ 20 ಜನ 25 ಜನ ರೆಡಿ ಮಾಡೋನು ಒಬ್ಬ ಗುರು, ಅವಂದೇ ಒಂದು ಅಖಾಡ. ಅಖಾಡ ಅಂದ್ರೆ ಒಂದು ಟೀಮ್. ಅವ್ ಪಳಗಿಸಿ ಇಟ್ಕೊಂಡಿರ್ತಿದ್ರು, ಪಳಗಿಸಿ ಇಟ್ಕೊಂಡಿರ್ತಿದ್ರು. ಒಂದೊಂದು ಊರಲ್ಲೂ ಒಂದೊಂದು ದೊಡ್ಡ ದೊಡ್ಡದ ಈ ತರದ ಇರೋದು. ಹೌದು, ಊರು ರಕ್ಷಣೆಗೆ ಇರೋರು ಜಟ್ಟಿಗಳೆಲ್ಲ ಇರೋರು. ಇವನೆಂಥ ಅಖಾಡ ಅಂತ ಅಖಾಡ ಆ ಬೆಳಕಿಗೆ ಬಂದಿದೆ. ಹಾಗೆ ಅಖಾಡ ಅಂದ್ರೆ ಸೈನ್ಯದ ತುಕಡಿ ಇದ್ದ ಹಾಗೆ. 100 ಜನ 200 ಜನ 300 ಜನ 500 ಜನ 1000 ಜನ ಇರ್ತಾರೆ. ಮತ್ತೆ ಎರಡನೇದು ಅವರೆಲ್ಲ ಸದಾ ಧ್ಯಾನದಲ್ಲಿರ್ತಾರೆ. ಮತ್ತೆ ಈ ಲೌಕಿಕದಲ್ಲಿ ಪ್ರಕಟಣೆ ಆಗೋಲ್ಲ ಅವರು. ಇವ್ರಿಗೆ ಕುಂಭಮೇಳ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವರ ಧ್ಯಾನದಿಂದಲೇ ಗೊತ್ತಾಗುತ್ತೆ ಅರ್ಧ ಭಾಗ. ಇನ್ನು ಅರ್ಧ ಭಾಗ ಗುರುಮುಖೇಣ ಎಲ್ಲ ಪ್ರಸಾರ ಮಾಡ್ತಾರೆ. ಕುಂಭಮೇಳ ಇಂಥ ದಿವಸ ಇಂಥ ಕಡೆ ನಡೆಯುತ್ತೆ ಎಲ್ಲ ಧಾವಿಸ್ತಾರೆ. ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ, ಕುಂಭಮೇಳ ಆದ್ಮೇಲೆ ಹೊರಟೋಗ್ತಾರೆ. ಅವರು ಯಾವ ಸರ್ಕಾರದಿಂದ ಏನು ಅಪೇಕ್ಷೆ ಪಡೋರಲ್ಲ. ಇದನ್ನ ಸ್ವಲ್ಪ ತಿಳ್ಕೊಳ್ಬೇಕು. ನಮ್ಮಲ್ಲಿ ವೇದದಲ್ಲಿ ಒಂದು ಮಾತಿದೆ, ಒಬ್ಬ ಮನುಷ್ಯನಿಗೆ ಅಮೃತತ್ವ ಪ್ರಾಪ್ತಿ ಆಗೋದು ಹೇಗೆ ಅಂದ್ರೆ, ನ ಕರ್ಮಣ ನ ಪ್ರಜೆಯ ಧನೇನ. ತುಂಬಾ ಹಣ ಇದ್ದವನಿಗೆ ಅಮೃತತ್ವ ಪ್ರಾಪ್ತಿ ಆಗಲ್ಲ, ತುಂಬಾ ಮಕ್ಕಳನ್ನ ಪಡೆದವ್ರಿಗೂ ಅಮೃತತ್ವ ಇರಲ್ಲ, ತುಂಬಾ ಶಿಷ್ಯರನ್ನ ಪಡೆದವನಿಗೂ ಅಮೃತತ್ವ ಇಲ್ಲ. ಇಡೀ ಜೀವನ ಕಷ್ಟಪಟ್ಟಿದ್ದಾನೆ ಅವನಿಗೂ ಏನು ಅಮೃತತ್ವ ಸಿಗಲ್ಲ, ಅಮರತ್ವ ಸಿಗಲ್ಲ. ಹೇಗೆ ಸಿಗುತ್ತೆ? ತ್ಯಾಗೇ ನೈಕೆ. ಅವನು ಮಾಡೋ ತ್ಯಾಗದಿಂದ ಅಮರತ್ವ ಸಿಗುತ್ತೆ. ಹೀಗೆ ಇವತ್ತು ಎಷ್ಟು ಜನ ಸನ್ಯಾಸಿಗಳು ನಾವು ಪೀಠಾಧಿಪತಿಗಳು ಸನ್ಯಾಸಿಗಳು ನೋಡ್ತೀವೋ, ಇದಕ್ಕಿಂತ ವಿಶೇಷ ಅವರು. ಇಲ್ಲಿರೋ ಸನ್ಯಾಸಿಗಳಿಗಾರು ನಾವು ಪಾದ ಪೂಜೆ ಮಾಡ್ತೀವಿ, ಶಾಲೋದಿಸ್ತೀವಿ, ಗೌರವ ಸಲ್ಲಿಸ್ತೀವಿ, ಇದೆಲ್ಲ ಸಿಗ್ತದೆ ಇವರಿಗೆ. ಅಲ್ಲಿ ಯಾರು ಕೇಳ್ತಾರೆ ಅವ್ರನ್ನ? ನೋಡಿ ನೋಡಿ, ಅವರು ಗುಹೆಗಳಲ್ಲಿ ಇರ್ತಾರೆ, ಕಾಡಿನ ಮಧ್ಯೆ ಇರ್ತಾರೆ, ತಿನ್ನಕ್ ಸಿಗೋದಿಲ್ಲ, ತಿನ್ನಕ್ ಸಿಗೋಲ್ಲ. ಕಾಡಿನ ಮಧ್ಯೆ ಓಡಾಡ್ತಿರ್ತಾರೆ, ಸರ್ಪಗಳು ಓಡಾಡ್ತಿರ್ತೆ, ಕ್ರೂರ ಮೃಗಗಳು ಓಡಾಡ್ತಿರ್ತೆ, ಆದ್ರೂ ಕೂಡ ಅದನ್ನ ಚಿಂತೆ ಮಾಡದೆ ಧ್ಯಾನ ಮಾಡ್ತಿರ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಬಹಳ ರೋಮಾಂಚಕರ ವಿಚಾರ ಅಂದ್ರೆ, ನಮ್ಮ ಧರ್ಮದ ರಕ್ಷಣೆಯಲ್ಲಿ ಅನೇಕ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ನೋಡಿದಾಗ ನಮ್ಗೆ ಆಶ್ಚರ್ಯ. ಇವತ್ತು ಹಿಸ್ಟ್ರಿ ಅದನ್ನ ಹೇಳ್ತಾ ಇದೆ, ನಮ್ಮ ಹಿಸ್ಟ್ರಿ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ಮೊಘಲರ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಎಷ್ಟು ಸಾಧ್ಯವೋ ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ವಿಚಾರಗಳನ್ನ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ನಿಜವಾದ ಚರಿತ್ರೆ ನಮ್ಮ ಹುಡುಗರು ಇವತ್ತು ಗೊತ್ತೇ ಆಗಿಲ್ಲ. ಅದೇ ಹೀಗೆ ಕುಂಭಮೇಳ ನಡೀತಿದೆ ಅಂತ ನಾವು ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಇಷ್ಟು ಬಿಟ್ಟರೆ ಏನಾದ್ರೂ ಕುಂಭಮೇಳದ ಮಹತ್ವ, ಯಾಕೆ ಅದ್ ಮಾಡ್ತಾ ಇದ್ರೆ ಇಷ್ಟು ದಿನ ಯಾಕೆ ಗೊತ್ತಾಗಿಲ್ಲ? ಇಷ್ಟೇ ಗೊತ್ತಿದೆ ನಮ್ಗೆ. ಈಗ ನೋಡಿ ಅದು ಪ್ರಕಟ ಆಗ್ತಾ ಇದೆ. ಹಿಂದೆ ನೋಡಿ ಆ ರೀತಿಯಲ್ಲಿ ಒಟ್ಟು ಸೇರ್ತಾ ಇದ್ರು, ಸಂಘಟನೆ ಇರ್ತಿತ್ತು, ಶಕ್ತಿ ಇದೆ, ಸಂಘಟನೆ ಇಲ್ಲ. ಅದೇ ಹಾಗಾಗಿ ಮೊಘಲರ ಆಳ್ವಿಕೆ ತುತ್ತಾಗ್ಬಿಟ್ವಿ ನಾವು. ಹಿಡಿಯಷ್ಟು ಜನ ಬಂದು ಎಷ್ಟು ವರ್ಷ ನಮ್ಮ ಮೇಲೆ ಆಳಿದ್ರು. ಆಮೇಲೆ ಬ್ರಿಟಿಷರು ಅಷ್ಟೇ, ಇಷ್ಟು 10,000 ಜನ ಬಂದು ಎಷ್ಟನ್ನ ನಮ್ಮ ಇವ್ರು 10,000 ಜನ ಉಳ್ಳ, ಅವ್ರು ಬರೀ 18 ಜನ. 997 18 ಜನ ಬಂದು ಆಮೇಲೆ ಇಡೀ ಭಾರತದಲ್ಲಿ ಇವತ್ತು ಯಾವ ಸಂಖ್ಯೆಲಾಗಿದೆ. ಆಗ್ಲಿ, ಎಲ್ಲರೂ ಬದುಕಬೇಕು, ಈ ದೇಶಕ್ಕೆ ದ್ರೋಹ ಬಗೆಯಬಾರದು. ನಾವು ಭಾರತದಲ್ಲಿ ಬದುಕಿವಿ, ಭಾರತೀಯರಾಗಿ ಬದುಕಬೇಕು. ಈ ದೇಶ ಮಣ್ಣು ಉಪ್ಪು ತಿಂತಾ ಇದೆ, ಈ ಮಣ್ಣಲ್ಲಿ ಬೆಳೀತಾ ಇದೀವಿ, ಋಣಿಯಾಗಿರಬೇಕು ಅಲ್ವಾ? ಈ ದೇಶಕ್ಕೆ ಹೊಟ್ಟೆ ಬಗೆದ್ರೆ ಅಲ್ವಾ? ಹೌದೌದು, ಅದನ್ನ ದ್ರೋಹ ಬಗೆಯಬಾರದು. ಈ ನೋಡಿ ಇವತ್ತು ಏನ ಅಖಾಡದಿಂದ ಬರ್ತಾರೆ ಸಾಧುಗಳು, ನಾಗ ಸಾಧುಗಳು ಅದ್ಭುತವಾಗಿ ಮಂಗಳ ಸ್ನಾನ ಮಾಡ್ತಾರೆ. ಮಂಗಳ ಸ್ನಾನ ಮಾಡಿ ನೋಡಿ, ಇದ ಆದ್ಮೇಲೆ ತಕ್ಷಣ ದೃಶ್ಯ ಹೊಟ್ಟೆ ಹೋಗ್ಬಿಡ್ತಾರೆ ಎಲ್ರೂ. ಒಂದು ದಿನ ಕಾಯಲ್ಲ, ಒಂದ್ ದಿವಸನೂ ಕಾಯಲ್ಲ, ಅವ್ರಿಗೆ ಅಗತ್ಯವೂ ಇಲ್ಲ. ಮತ್ತೆ ಅಸ್ಕಲಿತ ಬ್ರಹ್ಮಚರ್ಯ, ನಿಜವಾಗ್ಲೂ ನಾಗ ಸಾಧುಗಳು ಆಗೋದು ಅಂತಂದ್ರೆ ಅವ್ರಿಗೆ ಕೇಶ ಮುಂಡನ ಮಾಡಿಸ್ತಾರೆ, ಆತ್ಮಶ್ರದ್ಧ ಮಾಡ್ಕೊಂಬಿಟ್ಟಿರ್ತಾರೆ. ಆತ್ಮಶ್ರದ್ಧ ಅಂದ್ರೆ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಒಂದ್ ವೇಳೆ ಇದ್ರೆ, ಅಥವಾ ಬರೀ ತಂದೆ ತಾಯಿ ಇದ್ರೆ ಅಂತ ಎಲ್ರಿಗೂ ಶ್ರದ್ಧ ಮಾಡಿಬಿಟ್ಟಿರ್ತಾರೆ ಇವರು. ಇವರಿಗೆ ಯಾವ ಸೂತಕನೂ ಮೈಲಿಗೇನೂ ಆಗಲ್ಲ. ಈಗಿನ ಸನ್ಯಾಸಿಗಳಿಗೆ ಏನು ಸಂಸ್ಕಾರ ಕೊಡ್ತಾರೆ ಅದೇ ಥರ ಘಟಶ್ರಾದ್ದ ಅಂತ ಮಾಡ್ಕೊಳ್ತಾರೆ. ಅವಧೂತ ದೀಕ್ಷೆ ತಗೊಳ್ತಾರೆ, ಬ್ರಹ್ಮಚರ್ಯ ಕಾಪಾಡ್ಕೋತಾರೆ. ಒಂದೂ ಎರಡಲ್ಲ, 6-7 ವರ್ಷ ಬ್ರಹ್ಮಚರ್ಯ ಇದ್ರೇನೆ ಕಠಿಣ ಪರೀಕ್ಷೆ ಮಾಡಿ ನಂತರದಲ್ಲಿ ಇವರಿಗೆ ನಾಗಸಾಧು ದೀಕ್ಷೆ ಕೊಡುವಂಥದ್ದು. ಇಂಥ ಕಠಿಣ ಪರೀಕ್ಷೆಗೆ ಒಳಗಾಗಿರ್ತಾರೆ ಅವರು. ನಮ್ಮಲ್ಲಿ ಮಹಾಭಾರತದಲ್ಲಿ ಪರಮೇಶ್ವರ ಒಂದು ಮಾತು ಹೇಳ್ತಾನೆ, ಧರ್ಮಾರ್ಥಂ ಪುರುಷವ್ಯಾಘ್ರ ಸಸರ್ಜ ಋಷಿಕೋಟಯ. ಧರ್ಮದ ರಕ್ಷಣೆಗೋಸ್ಕರ ಭಗವಂತ ಕೋಟಿ ಕೋಟಿ ಋಷಿಗಳನ್ನ ನಿರ್ಮಾಣ ಮಾಡದಂತೆ ಮಹಾಭಾರತದಲ್ಲಿದೆ ಅನುಶಾಸನ ಪರ್ವದಲ್ಲಿ. ನೋಡಿ ನೋಡಿ, ಧರ್ಮಾರ್ಥಂ ಪುರುಷವ್ಯಾಘ್ರ ಸಸರ್ಜ ಋಷಿಕೋಟಯ. ಕೋಟಿ ಕೋಟಿ ಋಷಿಗಳನ್ನ ಭಗವಂತ ಧರ್ಮ ರಕ್ಷಣೆಗೋಸ್ಕರ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಹಾಗೆ ಅನ್ಸಿ, ಎಷ್ಟು ಜನ ಸನ್ಯಾಸಿಗಳು ನಮ್ಮ ಭಾರತದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಅಲ್ಲಿ ಹೋಗೋ ಯಾತ್ರಾರ್ಥಿಗಳಿಗಿಂತ ನಮ್ಮ ನಾಗಸಾಧುಗಳೇ ಅಥವಾ ಸಾಧುಗಳೇ ಜಾಸ್ತಿ ಇದ್ದಾರೆ, ಜಾಸ್ತಿ ಇದ್ದಾರೆ, ಅಷ್ಟು ಕಂಡು ಬರ್ತಾ ಇದ್ದಾರೆ. ಅವರಿಗೆ ಪ್ರಥಮ ಸ್ಥಾನ ಕೊಡ್ತೀವಿ, ಇದಕ್ಕೋಸ್ಕರ ಬಂದಿರ್ತಾರೆ ಅವರು. ಪ್ರಥಮ ಸ್ನಾನ ಇದಕ್ಕೋಸ್ಕರ ಬಂದಿರ್ತಾರೆ, ಈ ಮಂಗಳ ಸ್ನಾನ ಶಾಹಿ ಸ್ನಾನಕ್ಕೋಸ್ಕರ ಬಂದಿರ್ತಾರೆ, ಅದಕ್ಕೆ ಅವ್ರಿಗೆ ಆದ್ಯತೆ ಕೊಡುವಂಥದ್ದು, ಅವ್ರದಾದ್ಮೇಲೆ ಮಿಕ್ಕೋರು ಮಾಡಲಿ ಅಂಥೇಳಿ. ಇದೊಂದು ಬಹಳ ವಿಶೇಷವಾದ್ದು. ಮತ್ತು ಅವ್ರ ದೀಕ್ಷೆ ಹೇಗಿದೆ ಅಂತಂದರೆ ನೋಡಿ, ನಾವು ಹಿಂದೆ ಔರಂಗಜೇಬು 1664 ಕಾಶಿಯ ಮೇಲೆ ಆಕ್ರಮಣ ಮಾಡಿದಾಗ ಹೌದು ಬಹಳ ದೊಡ್ಡ ಹೋರಾಟ ಮಾಡಿದ್ರು ನಾಗಸಾಧುಗಳು, ಒಂದು ಸೈನ್ಯದ ಪಡೆ ಇದ್ದ ಹಾಗೆ. ಅವ್ರು ನಿಜವಾಗ್ಲೂ ಹೇಳ್ತಾರೆ, ಶಾಸ್ತ್ರಕ್ಕೆ ಬದ್ಧ ಯುದ್ಧಕ್ಕೂ ಸಿದ್ಧ ಅಂತ. ಶಾಸ್ತ್ರಕ್ಕೆ ಬದ್ಧ ನಾವು, ಅದೇ ಅದೇ ಸಮರಕ್ಕೂ ಸಿದ್ಧ, ಸಮಯ ಬಂದ್ರೆ ಧರ್ಮ ಉಳಿಸಕ್ಕೆ ನಮ್ಮ ಪ್ರಾಣ ಕೊಡ್ತೀವಿ ನಾವು. ಆ ರೀತಿ ತುಂಬಾ ಜನ ಬಂದು ಯುದ್ಧ ಮಾಡಿದ್ ನೋಡಿದೀವಿ. ಅದೇ ಸಮಯದಲ್ಲಿ ಅಕ್ಬರ ಸಮಯದಲ್ಲೂ ಅಷ್ಟೆ ತುಂಬಾ ಹೋರಾಟ ನಡೆದು ನಾಗಸಾಧುಗಳು ಬಂದಿದ್ರು ಅಂತಿದೆ. ತೈಮೂರ್ ಕಾಲದಲ್ಲಿ ಒಂದ್ಸಲಿ ಇದೇ ಪ್ರಯಾಗದಲ್ಲಿ ನಡೀತಿರುವಾಗ ಬಂದು ಅನೇಕರನ್ನ ಕತ್ತರಿಸಾಕಿದ್ದು ನಾಗಸಾಧುಗಳು. ಕುಂಭಸ್ನಾನಕ್ಕೆ ಬಂದಾಗ ನಾಗಸಾಧುಗಳನ್ನ ಪೂರ್ತಿ ಎಲ್ಲ ಅದು ನೀರ್ ಹರಿತಿರೋದೆಲ್ಲ ರಕ್ತವಾಗಿ ಹರಿತಾ ಇತ್ತಂತೆ. ಅಷ್ಟು ಜನ ನಾಗಸಾಧುಗಳನ್ನ ತೈಮೂರ್ ಅನ್ನುವಂತ ಮೊಗಲ್ದರೆ ಹಾಕ್ತಂತ ಹಿಸ್ಟ್ರಿ ಹೇಳುತ್ತೆ. ಗೊತ್ತಾಯ್ತೆ. ಹೀಗೆ ಆದ್ರೂ ಕೂಡ ಅವರು ಬಿಡಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೋಸ್ಕರ ನಿಂತ್ಕೋತೀವಿ, ಹೋರಾಡ್ತಾರೆ. ನಮ್ಮ ದೇಶದ ಒಂದು ವೈಭವ ಹಿಂದೂಗಳದ್ದು ಅಂದ್ರೆ ನಾವು ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಲ್ಲ, ಬೇರೆಯವರಿಗೆ ಕೆಟ್ಟ ಬಯಸೋದೇ ಇಲ್ಲ, ಬಯಸೋದೇ ಇಲ್ಲ. ಇಲ್ಲಿ ಬಂದವರು ನೀವು ಬದುಕೊಳ್ಳಿ, ನಾವು ನಮ್ಮ ಪಾಡಿ ನಾವು ಬದುಕ್ತೇವೆ. ಹೌದು, ಆದ್ರೆ ಅವರಲ್ಲಿ ಆ ಬುದ್ಧಿ ಇಲ್ಲ, ನಮ್ದೇ ಇರಬೇಕು, ನೀವಿರಬಾರದು, ಇದು ತಪ್ಪಾಗುತ್ತೆ. ಹಾಗಾಗಿ ನಾಗಸಾಧುಗಳು ಹೋರಾಟ ಮಾಡಿದ್ದು ಉಂಟು. ಇದು ನಮ್ಮ ಭೂಮಿನೇ ನಿಜವಾಗ್ಲು ಮೃತ್ಯುಂಜಯ ಭೂಮಿ, ಈ ಸಂಸ್ಕೃತಿನ ಯಾರು ಅಳಸಕ್ಕಾಗಲ್ಲ, ಇದು ಸನಾತನ ಸಂಸ್ಕೃತಿ. ಹಾಗಾಗಿ ನೋಡಿ, ಯಾವಾಗ 4 ಅಮೃತದ ಬಿಂದು ಬಿತ್ತೋ ಆ ಜಾಗದಲ್ಲಿ ಕುಂಭಮೇಳ ಒಟ್ಟೊಟ್ಟಿಗೆ ಸೇರ್ತಾರೆ. ನಿಜವಾಗ್ಲೂ ಒಂದು ಸಂಘಟನೆ ಇದು. ಹಿಂದೆ ನಮ್ಮ ಋಷಿ ಪರಂಪರೆಯಲ್ಲಿ ಮೊದಲನೇ ಅವಧೂತ ಯಾರು ಅಂದ್ರೆ ಶುಕ ಮಹರ್ಷಿ ಅಂತ ಬರ್ತಾರೆ, ವೇದವ್ಯಾಸರ ಮಗ ಶುಕ ಅಂತ ಹೇಳಿ ಅವರೇ ಭಾಗವತ ಹೇಳಿದ್ದು. ಶುಕ ವೇದವ್ಯಾಸರ ಮಗ, ಅವ್ರದ್ದು ಅವಧೂತ ಚಿರಿಯೇನೆ, ದಿಗಂಬರವಾಗಿ ಓಡಾಡ್ತಿದ್ದು. ಅವಧೂತರು ಅಂದ್ರೆ ಏನು? ಆಹಾರ ಸಿಕ್ಕದಾಗ ತಿನ್ನೋದು, ಸಿಕ್ಕದೇ ಇದೆ ಹಾಗೆಯೇ ಉಪವಾಸ ಇರೋದು, ಕೇಳ್ತಾ ಇರಲ್ಲ. ಯಾರು ತಂಗ್ಳು ಕೊಟ್ರೆ ತಂಗ್ಳೇ ತಿನ್ನೋದು, ಬಿಸಿ ಕೊಟ್ರೆ ಬಿಸಿನೇ ತಿನ್ನೋದು, ಇದಕ್ಕೆ ಅವಧೂತರು ಅಂತ. ಅಜಗರ ವ್ರತ ಅಂತಾರೆ. ಹೆಬ್ಬಾವು ಹಾಗೇನೆ ಕೂತಿರುತ್ತಂತೆ, ಆಹಾರ ಸಿಕ್ಕಿದ್ರೆ ತಿನ್ನತ್ತೆ, ತಿಂಗಳಾನ್ಗಟ್ಲೆ ಸುಮ್ನೆ ಕೂತಿರುತ್ತೆ, ತಾನಾಗೆ ಹುಡ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಹಾಗೆ ಇವ್ರದೆಲ್ಲ ಒಂದು ವಿಶೇಷವಾದಂತ ಅವಧೂತ ಚರ್ಯೆ, ಆ ರೀತಿ ಪೋಣಿಸ್ಕೊಂಡು ಬಂದರು. ಆದ್ರೂ ಕೂಡ ಎಲ್ಲರೂ ಕೂಡ ಒಂದೊಂದು ಅಖಾಡಕ್ಕೆ ಕನೆಕ್ಟ್ ಆಗಿರ್ತಾರೆ. ಮತ್ತೆ ಕೆಲವರು ಕಾಲಭೈರವನ್ನು ಉಪಾಸಕರು ಇದ್ದಾರೆ, ಅವರೆಲ್ಲ ಈ ತ್ರಿಶೂಲ ಈಟಿ ಎಲ್ಲ ಇಟ್ಕೋತಾರೆ. ಇದರಲ್ಲಿ 3 ಪಂಥಗಳು ಬಹಳ ವಿಶೇಷ. ವೈಷ್ಣವ ಪಂಥ ಅಂತ ಒಂದು ಪಂಗಡ, ಶೈವ ಪಂಥ ಅಂತ ಒಂದು ಪಂಗಡ, ಉದಾಸಿ ಅಂತ ಇನ್ನೊಂದು ಪಂಗಡ. ಈ ರೀತಿ 4 ಪಂಗಡಗಳು ಅವರವರೇ ಉಪಾಸನೆ ಮಾಡ್ತಾರೆ. ದತ್ತಗುರುವನ್ನ ಉಪಾಸನೆ ಮಾಡುವಂತವ್ರು ತುಂಬಾ ಜನ ಇದ್ದಾರೆ ಅದರಲ್ಲಿ. ಆದ್ರೆ ಎಲ್ರದ್ದು ಗುರಿ ಒಂದೇನೆ, ಯಾವುದೇ ದೇವರನ್ನು ಉಪಾಸನೆ ಮಾಡಿದ್ರು ಗುರಿ ಏನಂದ್ರೆ ಸನಾತನ ಹಿಂದೂ ಧರ್ಮ, ನಮಗೆ ಭಗವಂತನ ಅನುಗ್ರಹ ಆಗಬೇಕು, ಅವ್ರ ಗಟ್ಟೆ ಶಿವನ ಅನುಗ್ರಹ ಆಗಬೇಕು, ನಾರಾಯಣನ ಅನುಗ್ರಹ ಆಗಬೇಕು, ಅವನ ಪ್ರೀತಿಗೆ ಈ ಧರ್ಮ ನಾವು ಉಳಿಸೋ ಪ್ರಯತ್ನ ಮಾಡ್ತೀವಿ ಇಷ್ಟೇ ಅವ್ರದ್ದು. ಅವರೇನು ಯಾರನ್ನು ಹೋರಾಟ ಮಾಡಬೇಕು, ಯಾವುದೇ ಸ್ಥಾನ ತಾವು ಗಟ್ಟಿಸ್ಕೋಬೇಕು ಅನ್ನೋದೇನಿಲ್ಲ ನಾಗಸಾಧುಗಳಿಗೆ. ನಮ್ಮ ಧರ್ಮಕ್ಕೆ ಚ್ಯುತಿ ಬರೋದಾದ್ರೆ, ನಮ್ಮ ದೇವಾಲಯಗಳು ಏನಾದ್ರು ಕೆಡುವಂತ ಪ್ರಸಂಗಗಳು ಬಂದ್ರೆ ಅದರ ರಕ್ಷಣೆಗೆ ನಾವು ಹೋಗ್ತೀವಿ, ಇಷ್ಟೇ ದೀಕ್ಷೆ ಅವರು. ಅಷ್ಟೇ, ಅಂತಹ ಸಮಯದಲ್ಲಿ ಬೇಕಾದ ಜನ ಹೋರಾಟ ಮಾಡಿದ್ದನ್ನ ನಾವು ನಡೆತೀವಿ. ಅದಕ್ಕೆ ಇಲ್ಲಿ ಹಿಂದೆ ನಮ್ಮಲ್ಲಿ ಹಿಸ್ಟ್ರಿಲೇ ಉಂಟು, ಬ್ಯಾಟಲ್ ಆಫ್ ಗೋಕುಲ್ ಅಂತ, ಅದ್ರ ಹೋರಾಟನೇ ಬರೀತಾರೆ. ಔರಂಗಜೇಬ್ ಬೇಕಾದಷ್ಟು ಹೋರಾಟ ಮಾಡೋದನ್ನೆಲ್ಲ ಒಡೆದಾಕಿ ಆ ಸಮಯದಲ್ಲಿ ಇವರು ಬಂದು ಅದನ್ನೆಲ್ಲ ರಕ್ಷಣೆ ಮಾಡೋಕೆ ಆ ಸೈನಿಕರನ್ನೆಲ್ಲ ಓಡಾಡಿಸಿ ಇವರು ಬೇಕಾದ ಜನ ಹೊಟ್ಟೋಗ್ತಾರೆ. ಅದೇ ಬಹಳ ಜನ. ಈ ಶಾಹಿ ಸ್ನಾನದಲ್ಲಿ ವಿಶೇಷ ಏನು ಅಂದ್ರೆ ಚಿರಂಜೀವಿಗಳೆಲ್ಲ ಬಂದು ಸ್ನಾನ ಮಾಡ್ತಾರೆ ಅಂತ ಉಲ್ಲೇಖ ಇದೆ. ಅಂದ್ರೆ ಇದು ಪುಣ್ಯಸ್ಥಾನ ಅಂತ ಸ್ಥಾನ ಅಲ್ವೇ? ಪುಣ್ಯಸ್ನಾನ ಅಂದ್ರೆ ಆ ತರ ಏನು? ಹೌದು. ಈ ಪುಣ್ಯಸ್ನಾನ ಅಂತಾರಲ್ಲ, ಏನದು? ಅಶ್ವತ್ಥಾಮ ನೋಡಿ, ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೇ ಚಿರಜೀವಿನಃ ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಂಡೇಯ ಮತಾಷ್ಟವಂ ಜೀವೇದ್ ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. ಇವರೆಲ್ಲ ಅಪಮೃತ್ಯುವನ್ನು ಗೆದ್ದವರು ಚಿರಂಜೀವಿಗಳು. ಆಂಜನೇಯ ಆದಿಯಾಗಿ ಅಶ್ವತ್ಥಾಮ ಬಲಿ ವ್ಯಾಸ ಇವರೆಲ್ಲ ಬಂದು ಆ ಶಾಹಿ ಸ್ನಾನದಲ್ಲಿ ಸ್ನಾನ ಮಾಡ್ತಾರೆ. ಇದು ಬಹಳ ವಿಶೇಷ. ನಮ್ಮ ನಂಬಿಕೆ ಇವರು ಆಗೋದು ನಿಶ್ಚಯವೇ. ಗಂಗೆಯಲ್ಲಿ ಯಾಕೆ ಒದ್ದಾಡ್ತಾರೆ? ಗಂಗೆ ಅಂದ್ರೆ ಅವರು ಈಗ ಈ ಎಲ್ಲ ಕುಂಭಮೇಳಕ್ಕೆ ಬರ್ತಾ ಇದ್ರು ಅಂತ ನಾವು ಹೇಳ್ಕೊತಾ ಇದ್ದೇವೆ. ಈಗ ಬಂದಿರಬಹುದು ಅವರು. ಹೌದು, ಅದೇ ನಾನು ಹೇಳಿದ್ ನಿಮ್ಗೆ. ಓಹೋ, ಚಿರಂಜೀವಿಗಳು ಬಂದು ಸ್ನಾನ ಮಾಡ್ತಾರೆ ಕುಂಭಮೇಳದಲ್ಲಿ, ಕಾಣಲ್ಲ, ನಮ್ಗೆ ಗೊತ್ತಾಗಲ್ಲ, ನಾವು ನೋಡುವಂತ ಯೋಗ್ಯತೆ ಇಲ್ಲ. ಅದೇ ಇವಾಗ ಯಾರು ಕುಂಭಮೇಳದಲ್ಲಿ ಮಂಗಳ ಸ್ನಾನ ಶಾಹಿ ಸ್ನಾನ ಮಾಡ್ತಾರೆ, ಹೌದು, ಅವರ ಪಾಪಗಳು ಹೋಗೋದು ನಿಶ್ಚಯ. ಗೊತ್ತಾಗಲ್ಲ, ಅಷ್ಟೇ ಗೊತ್ತಾಗಲ್ಲ, ಅದನ್ನೇ ನಾ ಹೇಳಿದ್ದು. ಕೆಲವೊಬ್ಬರಿಗೆ ಇದು ಗ್ರಹಿಕೆ ಆಗ್ಬಹುದಲ್ಲ, ಬಂದಾರೆ ಇವರು, ಇವರು ಬಂದಾರೆ, ಪರೋಕ್ಷ ಜ್ಞಾನಿಗಳು ಗೊತ್ತಾಗುತ್ತೆ ಅವ್ರು ಮಾತು ಪುರಾಣದಲ್ಲಿ ಉಲ್ಲೇಖ ಇರೋದು. ಹಾಗಿದ್ರೆ ಕೆಲವೊಬ್ರು ಈಗ ಅಲ್ಲಿ ಹೋದವರು ಅವ್ರ ಜೊತೆ ಮಾತಾಡಿ ಕೂಡ ಇರ್ತಾರೆ, ಇರ್ಬೋದು, ಆದ್ರೆ ಅವರು ಇಂಥವ್ರು ಅಂತ ಗೊತ್ತಾಗಲ್ಲ, ಗೊತ್ತಾಗಲ್ಲ, ಪ್ರಕಟ ಮಾಡಿರಲ್ಲ. ಇದನ್ನೇ ಸ್ವರೂಪಲ್ಲಿ ರಾಧಾಕೃಷ್ಣ ಬಂದಿದ್ದು, ಇಂಡಿಯನ್ ಫಿಲಾಸಫಿ ಇಸ್ ಪ್ಯೂರ್ಲಿ ಆನ್ ಸೈಕಾಲಜಿ, ಅದನ್ನು ವರ್ಣನೆ ಮಾಡ್ತಾರೆ ಏನು, ವಾಟ್ ಇಸ್ ಇಂಡಿಯನ್ ಫಿಲಾಸಫಿ ಅಂತ. ಇದಕ್ಕೆ ನಂಬಿಕೆನೆ ಬಹಳ ಮುಖ್ಯವಾದ್ದು. ಹಾಗಾಗಿ ಈ ಶಾಹಿ ಸ್ನಾನದಲ್ಲಿ ದೇವಾನುದೇವತೆಗಳು ಬಂದು ಸ್ನಾನ ಮಾಡ್ತಾರೆ. ಆ ಸಮಯದಲ್ಲಿ ವಿಶೇಷ ದಿವಸಗಳೇನಿದೆ ಈಗ ನೋಡಿ, ಮಾಘ ಹುಣ್ಣಿಮೆ ಬರುತ್ತೆ 12ನೇ ತಾರೀಕು, 13ನೇ ತಾರೀಕು ಕುಂಭ ಸಂಕ್ರಮಣ ಬರುತ್ತೆ, ತಿರ್ಗ 26ಕ್ಕೆ ಮಹಾಶಿವರಾತ್ರಿ ಬರುತ್ತೆ. ಈ ತರ ಮೊನ್ನೆ ಅಮಾವಾಸ್ಯೆಯಲ್ಲಿ ಆಯಿತು ಮೌನಿ ಅಮಾವಾಸ್ಯೆ, ಬಹಳ ವಿಶೇಷವಾಗಿ ಜನಗಳೆಲ್ಲ ಬಂದು ಸ್ನಾನ ಮಾಡೋದು. ಇದು ನಂಬಿಕೆ, ನಂಬಿಕೆ ಅಷ್ಟೇ ಅಲ್ಲ, ಯಾಕೆ ನಂಬಿಕೆ ಅಂದ್ರೆ ವಿಶ್ವಾಸ ಇದೆ, ಇದು ಕಠೋರ ಸತ್ಯ ಇದೆ. ಅಲ್ಲ, ಈಗ ಈ ಪುಣ್ಯ ಸ್ನಾನ ಅಂದ ತಕ್ಷಣ ಶಾರೀರಿಕವಾಗುವ ಮತ್ತು ವೈಜ್ಞಾನಿಕವಾಗಿ ಕೂಡ ನಮ್ಗೆ ಒಳ್ಳೇದಾಗಬಹುದಲ್ಲ. ಖಂಡಿತ, ಹೌದೌದು, ಆಗುತ್ತೆ, ಅದಲ್ಲೇನು ಸಂಶಯನೇ ಇಲ್ಲ. ಪಾಪ ಕಳೀತದೆ ಅದು ಬೇರೆ, ಅದು ಅದು ನಮ್ಮ ಮನಸ್ಸಿನಲ್ಲಿ ಇರೋದು, ಅದು ಇದು ಹಾಗಲ್ಲ. ಈಗ ನಮ್ಗೆ ಭೌತಿಕವಾಗಿ ಕಾಣುತ್ತದಲ್ಲ, ಭೌತಿಕವಾಗಿ ಕಾಣುತ್ತೆ. ಮತ್ತೆ ಎರಡನೇದು, ಇಷ್ಟು ಜನ ನಾವು ಒಂದು ತಾಯಿ ಮಕ್ಕಳು ಅನ್ನೋದು ಆಯ್ತಲ್ಲ, ಮತ್ತೆ ಆ ನದಿಗೆ ಕೋಟಿ ಕೋಟಿ ಮಕ್ಕಳು ನಾವೆಲ್ಲ ಈ ನದಿಗೆ ನೀರು ಕುಡಿದವರು, ಅಲ್ಲಿ ಅಲ್ಲಿಂದ ಹುಟ್ಟಿದವರು ಅಂತ ಇದು ಬರುತ್ತಲ್ವಾ. ಮತ್ತೆ ಈ ಒಂದು ಸಂಘಟನೆ ನಾಗರಾಜ ಆಚಾರ್ಯವರೇ, ನಾವು ಖುಷಿ ಪಡ್ಬೇಕಂದ್ರೆ ಈಗ ಸಾಮಾನ್ಯವಾಗಿ 100ಕ್ಕಿಂತ ಹೆಚ್ಚು ದೇಶಗಳಿಂದ ಈ ಯಾತ್ರಾರ್ಥಿಗಳಾಗಿ ಈಗ ಪ್ರಯಾಗರಾಜಕ್ಕೆ ಬಂದು ಪುಣ್ಯ ಸ್ನಾನ ತಗೋತಾ ಇದಾರೆ. ಅವ್ರಿಗೆ ಯಾರು ಹೇಳ್ತಾ ಇಲ್ಲ ನೀವು ಬನ್ನಿ ಅಂತ, ಇನ್ವಿಟೇಷನ್ ಕೊಟ್ಟಿಲ್ಲ, ಸ್ವ ಇಚ್ಛೆಯಿಂದ ಬಂದು ಪುಣ್ಯ ಸ್ನಾನ ಮಾಡಿ ಅಂತಾನೆ ಹೇಳ್ತಾ ಇದಾರೆ. ಆದ್ರೂ ಅವರು ಮಾಡ್ತಾ ಇಲ್ಲ. ನಾವು ಕೆಲವೊಂದ್ ಕಡೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ನಾವು ಉಜ್ಬೇಕಿಸ್ತಾನದಿಂದ ಬಂದು ನಾನು ನಾವು ಪುಣ್ಯ ಸ್ಥಾನದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಪೋಲೆಂಡ್ ಇಂದ ಬಂದು ನಾ ಮಾಡ್ತಾ ಇದ್ದೇನೆ, ಇಟಲಿಯಿಂದ ಬಂದಿದ್ದೇನೆ ನಾನು, ಎಲ್ಲ ದೇಶದಿಂದ ನಾವು ಇದು ಸೋಶಿಯಲ್ ಮೀಡಿಯಾದಲ್ಲಿ ಅವ್ರು ತಂಪಾಡಿ ಮಾಡ್ಕೋತಾರೆ, ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. ಹೌದು, ಇಷ್ಟು ಖುಷಿಯಾಗಿ ಅವರು ಏ ಧನ್ಯವಾದ ಅಂತಾರೆ ಅವರು. ನೋಡಿ, ಪ್ರಾರಂಭದಲ್ಲಿ ಮಹಾರಾಮಾಯಣದಲ್ಲಿ ಉಲ್ಲೇಖ ಇದೆ, ರಾಮಚಂದ್ರ ಕಾಡಿಗೆ ಹೋಗುವಾಗ ಮೊದಲು ಇಲ್ಲಿ ಸ್ನಾನ ಮಾಡ್ತಾನೆ ಪ್ರಯಾಗ, ಅಲ್ಲಿ ಉಲ್ಲೇಖ ಇದೆ. ಪ್ರಯಾಗರಾಜ್ ಹತ್ರನೇ ಭಾರದ್ವಾಜರ ಆಶ್ರಮ ಇದ್ದಿದ್ದು. ಹೌದು, ಶ್ರೀರಾಮಚಂದ್ರ ಭಾರದ್ವಾಜರಿಗೆ ನಮನ ಮಾಡಿ ನಾನು ಎಲ್ಲಿದ್ರೆ ಅನುಕೂಲ ಅಂತ ಕೇಳಿದಾಗ ಅವರು ಚಿತ್ರಕೂಟ ತೋರಿಸ್ತಾರೆ ಭಾರದ್ವಾಜರು. ರಾಮಚಂದ್ರ, ನೀ ಚಿತ್ರಕೂಟದಲ್ಲಿರು, ನಿನ್ನ ಕಾರ್ಯ ಎಲ್ಲ ಯಶಸ್ವಿ ಆಗುತ್ತೆ ಅಂತ ಸ್ವತಃ ತೋರಿಸ್ತಾರೆ. ಭಾರದ್ವಾಜರ ಆಶ್ರಮ ಇರೋದು ಅಲ್ಲೇನೆ ಪ್ರಯಾಗ ಕ್ಷೇತ್ರದಲ್ಲಿ, ಮತ್ತೆ ಅಕ್ಷಯ ವಟ ಇದೆ, ಎಲ್ಲವ ದೃಷ್ಟಿಯಿಂದಲೂ ಅದು ಪುಣ್ಯಕ್ಷೇತ್ರವೇ. ನಾನು ಆಗಲೇ ಹೇಳಿದಾಗೆ ಚತುರ್ಮುಖ ಬ್ರಹ್ಮದೇವ ಪ್ರಪ್ರಥಮವಾಗಿ ಯಾಗ ಮಾಡಿದಂಥ ಜಾಗ. ಮತ್ತೆ ಎಲ್ಲದಕ್ಕೂ ಏನು ಅಂತಂದ್ರೆ, ಎಲ್ಲ ಅಖಾಡ ಜನಗಳು ಸೇರ್ತಾರೆ, ಪ್ರಚಾರಕ್ಕೆ ಇಷ್ಟಪಡಲ್ಲ ಅವರು, ಅವರು ಅಜ್ಞಾತರು, ಅವ್ರು ನಮ್ಮನ್ನ ಹೊಗಳಿ ಇವ್ರನ್ನ ಹೊಳ್ಳಿ ಫೋಟೋ ತೆಗೀಲಿ ಸೆಲ್ಫಿ ಏನಿಲ್ಲ, ಅವರಿದ್ದಾರೆ, ತಮ್ಮ ಶಕ್ತಿಯನ್ನು ಭಗವಂತನಿಗಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅವ್ರ ಜೀವನನೇ ನೋಡಿದ್ರೆ, ಅವ್ರ ಶರೀರ ನೋಡಿದ್ರೆ ಭಯಂಕರ ಅನ್ಸುತ್ತೆ, ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋದು. ಏನು ಯಾವ್ಯಾವ ಥರದ ರೂಪದಲ್ಲಿ ಇದ್ದಾರೆ ಅವರು ನೋಡಿ, ಬರೀ ಬೆಂಕಿನೇ ಮೆತ್ಕೊಂಡಿದ್ದಾರೆ, ಮುಳ್ಳಲ್ಲೇ ಮಲಗ್ತಾ ಇದ್ದಾರೆ, ಬೆಂಕಿ ಕೆಳಗೆ ತಲೆ ಹಾಕೊಂಡು ಮಲಗ್ತಾ ಕುತ್ಕೋತಾನ, ತಲೆ ಕೆಳಗೆ ಹಾಕೊಂಡು ನೋಡಿ ಏನಿದು, ಅದೇ ಹೇಳಿದ್ದು ಇದು, ಅದು ಬದುಕುಳಿತಾನ ಅವನಿಗೆ ಏನಾಗಲ್ಲ, ಅದು ಬೆಂಕಿಯಲ್ಲಿ ಮಲಗ್ತಾನ, ಬೆನ್ನಿಗೆ ಏನಾಗಲ್ಲ. ಹೌದು, ಕೆಲ ಯಾರೋ ತಲೆ ಮೇಲೆ ಈ ಗಿಡಗಳು ಬೆಳೀತಾ ಇದಾರೆ, ಇನ್ಯಾರೋ ಒಬ್ಬ ಪಾರಿವಾಳ ಸಾಕೊಂಡಿದ್ದಾರೆ. ಇನ್ನೊಂದು ಒಂದು ಯೋಗಿನಿ ಹೆಣ್ಮಗಳು, ಅವಳು ಕಟ್ಟಿಗೆ ಮೇಲೆ ಕೈ ಇಡ್ತಾಳೆ, ಬೆಂಕಿ ಹೇಳ್ತದೆ, ಬೆಂಕಿ ಇರ್ತದೆ, ನಮ್ಗೆ ಆಶ್ಚರ್ಯ ಇದು. ಹೌದು, ಈಗ ನಾವು ಇತ್ತೀಚೆಗೆ ಈಗ ಒಂದು 15 ದಿವಸದಿಂದ ಯಾರೋ ಒಬ್ಬ ಹೆಣ್ಮಗಳು ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಕ್ ಬಂದಾಗ ಅಲ್ಲಿ ಪೊಲೀಸ್ನವರೆಲ್ಲ ತಡೆದು ಬಿಡ್ತಾರೆ, ನೀವು ಈ ಸಮಯಕ್ಕೆ ಬರಬಾರ್ದಮ್ಮ, ನಾವು ಕ್ಲೀನಿಂಗ್ ಮಾಡ್ತಾ ಇದೀವಿ, ಏನಿದ್ರು 6 ಗಂಟೆ ಮೇಲೆ ಅಂತ. ಅವಳಿಲ್ಲ, ನದಿ ಸ್ನಾನಕ್ಕೆ ನೀವೆಲ್ಲ ಅಡ್ಡಿ ಮಾಡಬಾರ್ದು, ನನಗೆ ಸ್ನಾನ ಮಾಡೋಕ್ಕೋಸ್ಕರ ಈಗಳಿಗೆಲ್ಲ ನಾನು ಮಾಡಬೇಕು ಅಂತ ಬಂದಿದ್ದೀನಿ, ಏ ಇಲ್ಲಿ ಮಾಡೋಂಗಿಲ್ಲ ಅಮ್ಮ ಅಂತ. ಸರಿ, ಆಕೆ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾಳೆ, ಸುಮ್ಮನೆ ಶಾಂತವಾಗಿ ಧ್ಯಾನ ಮಾಡ್ತಾ ಕೂತ್ಕೊಂಡು. ಇವ್ರು ಯಾವ್ಯಾವ ಕ್ಲೀನ್ ಮಾಡೋಕ್ಕಿರ್ತೋ ಎಲ್ಲ ಗಾಡಿಗಳು ನಿಂತೋಗ್ಬಿಡುತ್ತೆ, ವರ್ಕೆ ಮಾಡಲ್ಲ. ನೋಡಿ ನೋಡಿ ನೋಡಿ, ಯಾವುದು ವರ್ಕೆ ಮಾಡಲ್ಲ, ಕಡೆಗೆ ಇಂಜಿನಿಯರ್ಸ್ ಕಡೆದು ಅವ್ನು ನೋಡಿ, ಏನು ಪ್ರಾಬ್ಲಮ್ ಇಲ್ವಲ್ಲ, ಯಾವ ಗಾಡಿನೂ ಯಾವ ಜೇಬ್ಸಿದ್ರು ವರ್ಕ್ ಮಾಡಲ್ಲ. ಈಗ ಈ 10 ದಿವಸ 15 ದಿನ ಅವ್ನು ಇಂಜಿನಿಯರ್ ಹೇಳ್ತಾನೆ, ಯಾವುದು ಆ ಥರ ನಡೀತಿರ್ಬೋಲ್ಲ. ಆಮೇಲೆ ನೋಡ್ತಾನೆ, ಇಲ್ಲೇಡಿ ಯಾರು ಕೂತಿರಲ್ಲ ಇಲ್ಲಿ ಅಂದ್ಬಿಟ್ಟು ಧ್ಯಾನ ಮಾಡ್ತೀವಿ. ಇವನು ಹೇಳ್ತಾನೆ, ಏ ಈಕೆ ನಂಗೆ ಗೊತ್ತು, ನಾನು ಚಿಕ್ಕ ವಯಸ್ಸಿನ ನಾನು ಹುಡುಗ ಆಗಿದ್ದೆ, ನಂಗೆ ಹಾವು ಕಡಿದು ಬಿಟ್ಟಿತ್ತು, ಆ ಈ ಅಮ್ಮನೆ ಪರಿಹಾರ ಮಾಡಿದ್ದು ನನಗೆ, ನಮ್ಮ ಅಪ್ಪ ಕರ್ಕೊಂಬಂದ್ರು, ಈ ಅಮ್ಮನೆ ಅಮ್ಮ ತಾಯಿ ಕೂಕೋತಾನ ಅವನು, ಮಾತಾಜಿ ಮಾತಾಜಿ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಹಾವು ಕಡಿದಾಗ ಈಕೆ ನಂಗೆ ಸರ್ ಮಾಡಿದ್ದು, ನಮಸ್ಕಾರ ಮಾಡ್ತಾನೆ. ಇವರೆಲ್ಲ ಬೆಪ್ತ ಕಡೆಗೆ ಇದೆಯೇನಪ್ಪ ಇದು, ಇವಳು ಇಷ್ಟೊಂದಿದ್ದು ಆಗ ಅವನು ಹೇಳತ್ತಾನೆ ಇಂಜಿನಿಯರು, ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಈಕೆ ಕೂತಿರೋದ್ರಿಂದಲೇ ಹೇಗಾಗಿರೋದು, ಸ್ನಾನಕ್ಕೆ ಬಿಟ್ಬಿಡಿ ಅಂತ. ನಡೆದಿದ್ದ ಘಟನೆ ಅದು ಸತ್ಯ ವೈಜ್ಞಾನಿಕವಾಗಿ. ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಮ್ಮ ನೀ ಸ್ನಾನ ಮಾಡ್ಬಿಡಮ್ಮ, ನಮ್ಗೆ ಇದೆಲ್ಲ ಗೊತ್ತಿಲ್ಲ, ನಮ್ಗೆ ಏನು ಪವಾಡ ಏನು ಗೊತ್ತಿಲ್ಲ. ಅದೇ ಆಕೆ ಸ್ನಾನ ಮಾಡೋದ್ಮೇಲೆ ಎಲ್ಲ ಚಾಲನೆ ಆಗ್ಬಿಡುತ್ತೆ. ಇದು ನಮ್ಮ ಸಂಸ್ಕೃತಿ ಎಷ್ಟು ಆಶ್ಚರ್ಯವಾಗಿದೆ ಅಲ್ವಾ. ನಮ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಮ್ಮೊಳಗೆ ಒಳಗಡೆ ಏನು ಶಕ್ತಿ ಇದೆ ಅದು ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಈಗ ನಾವು ಮಾತಾಡಿದ್ರೆ ಮೂಢನಂಬಿಕೆ. ಏ ಅವ್ರಿಗೆ ಏನು ಗೊತ್ತಿದೆ, ಮಂದ ಬುದ್ಧಿ ಅವರು ಈ ತರ ಏನು ಜನ ಹೇಳ್ತಾರೆ, ನಮ್ಗೆ ಪ್ರೂವ್ ಮಾಡೋಕ್ಕೂ ಆಗಲ್ಲ. ನಮ್ಗೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ, ಅದೇ ಶಕ್ತಿ ಇಲ್ಲ. ನಾವೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬೇಕು. ನಾವು ಇನ್ನೊಂದು ಹೇಳಿದ್ರೆ ನಾವು ಪ್ರಾಪಂಚಿಕವಾಗಿ ನಾವು ಆ ಲೋಕದಲ್ಲಿದ್ದೇವೆ. ಹೌದು, ನಾಗ ಸಾಧುಗಳು ಯಾವ ತರ ಸಾಧನೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ. ನೋಡಿ, ನಾಗಸಾಧುಗಳು ಹೆಚ್ಚಿನ ಅಂಶ ಅವ್ರು ಮಾಡೋದೇ ಧ್ಯಾನ ಏಕಾಕಿಯಾಗಿ. ಈಗಿನ ಕುಂಭಮೇಳಕ್ಕೆಲ್ಲ ಒಟ್ಟೊಟ್ಟಿಗೆ ಬರ್ತಾರಲ್ಲ, ಅವರ ಬದುಕು ಹೇಗಿರುತ್ತೆ ಅಲ್ಲಿ ಅಂದ್ರೆ ಎಲ್ಲ ಏಕಾಕಿಯಾಗಿ ಬದುಕ್ತಾರೆ. ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಇದ್ದು ಬಿಡ್ತಾರಲ್ಲ, ಒಟ್ಟು ಸೇರೋಲ್ಲ, ಅಪರೂಪ. ಎಲ್ಲೋ ಕೆಲವು ಅಖಾಡಗಳಲ್ಲಿ ಸಂಕೀರ್ತನೆ ಮಾಡೋದುಂಟು, ಕೆಲವು ಅಖಾಡಗಳಲ್ಲಿ ಸಂಕೀರ್ತನೆ ಮಾಡ್ತಾರೆ. ಮತ್ತೆ ದೀಕ್ಷೆ ತಗೊಳ್ಳೋ ಸಮಯದಲ್ಲಿ ಎಲ್ಲ ಒಟ್ಟಾಗ್ತಾರೆ, ಸಾಮೂಹಿಕ ದೀಕ್ಷೆ ತಗೊಳ್ಳುವಾಗ ಒಟ್ಟಾಗ್ತಾರೆ. ಆಮೇಲೆ ಆಮೇಲೆ ಅವರ ಸಾಧನೆ, ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ, ಐದು ವರ್ಷ, ಆರು ವರ್ಷ ಏಕಾಕಿಯಾಗಿ ಧ್ಯಾನ ಮಾಡ್ತಿರ್ತಾರೆ. ಕೆಲವರು ಮರದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಮತ್ತೆ ನಿತ್ಯದಲ್ಲಿ ಎಷ್ಟು ಬಹಳ ಅಗತ್ಯ ಜೀವ ಉಳಿಸ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟೇ ಆಹಾರ. ಕೆಲವರು ಎಲೆ ತಿಂದು ಬದುಕ್ತಾರೆ, ಕೆಲವರು ತೋಟಗಳು ತಿಂದು ಬದುಕ್ತಾರೆ, ಕೆಲವರು ಬರೀ ನೀರನ್ನ ತಗೊಂಡು ಎಲ್ಲಿರ್ತಾರೆ, ಯಾವ ಸಾಮಾನ್ಯ ಅನೇಕ ಕಾಡುಗಳಲ್ಲಿರ್ತಾರೆ. ಹೆಚ್ಚಿನ ಅಂಶ ಕೆಲವರು ಆಶ್ರಯ ಪಡ್ಕೊಂಡಿರೋದು ಹಿಮಾಲಯ. ಹಿಮಾಲಯ ನಾವು ನೀವು ನೋಡಿದಷ್ಟಲ್ಲ, ಅತಿ ದೊಡ್ಡದು ಹಿಮಾಲಯ. ಓಹೋ, ಹಿಮಾಲಯ ಹಿಂಭಾಗ ನಮ್ಗೆಲ್ಲ ಏನ್ ಗೊತ್ತು, ನಾವೆಲ್ಲ ಅನ್ಕೊಂಡಿದೀವಿ ಓ ಹಿಮಾಲಯ ನೋಡು, ಏನ್ ಹಿಮಾಲಯ ನೋಡ್ತೀವಿ, ಹಿಮಾಲಯ ಎಷ್ಟು ಯೋಜನಾ ಇದೆ. ಓಹೋ, ಅಯ್ಯೋ, ಬಹಳ ದೊಡ್ಡ ಯೋಜನಾ ಇದೆ ಅಲ್ಲಿ. ಎಲ್ಲ ಅನೇಕ ಸಾವಿರಾರು ಕಿಲೋಮೀಟರ್ ಎತ್ತರ ಇದೆ, ದೊಡ್ಡದಿದೆ. ಹೌದು, ಮತ್ತೆ ಅನೇಕ ಕಂದರಗಳಿದೆ ಅಲ್ಲಿ, ಕಾಡುಗಳಿದೆ, ಗುಹೆಗಳಿದ್ದಾವೆ. ಈಗ ನಮ್ ಗಂಧಮಾದನ ಪರ್ವತದಲ್ಲಿ ಭಗವಾನ್ ವೇದವ್ಯಾಸರು ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ವೇದವ್ಯಾಸರು ಚಿರಂಜೀವಿ ಅಲ್ಲೇ ಇರೋ ಹಿಮಾಲಯದ ಹತ್ರನೇ ಗಂಧಮಾದನ ಪರ್ವತದಲ್ಲಿ. ಅನಸೂಯ ಪಹಾಡ್ ಅಂತ ಬರುತ್ತೆ ಒಂದು ಕಣಿವೆ ಹಿಮಾಲಯದಲ್ಲಿ, ಅಲ್ಲೇ ದತ್ತಾತ್ರೇಯ ಜನಿಸಿದ್ದು. ಅನಸೂಯ ಪಹಾಡ್ ಅಂತ ದತ್ತಾತ್ರೇಯನ ಮಹಾಸನ್ನಿಧಾನ. ಇವ್ರಿಗೆಲ್ಲ ದತ್ತನ ಉಪಾಸಕರು ಇದಾರೆ ಇಲ್ಲಿ, ದತ್ತವರು ಉಪಾಸಕರು ಅಖಾಡದಲ್ಲಿ. ಈಗ ಅವರೆಲ್ಲ ಆ ಕಡೆ ಮೂಲ ಮೂಲೆಗಳಲ್ಲಿ ಎಲ್ಲೆಲ್ಲೋ ಇರ್ತಾರೆ ಏಕಾಕಿಯಾಗಿ. ಈ ತರ ಕುಂಭಮೇಳದಲ್ಲಿ ಮಾತ್ರ ಎಲ್ಲ ಒಟ್ಟಿಗೆ ಕಾಣಿಸ್ಕೊಂತಾರೆ. ಅದು ಬಂದಿರ್ತಾರೆ, ಎಲ್ಲ ಪುಣ್ಯಸ್ಥಾನದಲ್ಲಿ ಭಾಗವಹಿಸಿರ್ತಾರೆ. ಅದು ನಮ್ಗೆ, ನಾವು ಮ್ಯೂಟ್ ಇರ್ತೇವೆ, ನಮ್ಗೆ ಗೊತ್ತಾಗಲ್ಲ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ, ತುಂಬಾ ಜನ ಕುಂಭಮೇಳಕ್ಕೆ ಸ್ನಾನಕ್ಕೆ ಹೋಗೋರು, ಈ ಸ್ನಾನ ನಾವು ಎಷ್ಟೋ ಸಲ ಮಾಡಿದಿರಿ ಆದ್ರೆ ನಾಗಸಾಧುಗಳು ದರ್ಶನ ಮಾಡ್ತೀವಿ ಅಂತ ಹೋಗಿರೋರೇ ಇದ್ದಾರೆ. ಸ್ನಾನ ನಾವು ಆಗಾಗ ಮಾಡ್ತಿರ್ತೀವಿ, ಇಲ್ಲೂ ಸ್ನಾನ ಮಾಡ್ತೀವಿ, ಆದ್ರೆ ನಾಗಸಾಧುಗಳ ದರ್ಶನ ನಮ್ಗೆ ಸಿಗೋಲ್ಲ. ನಾಗಸಾಧುಗಳ ದರ್ಶನ ಅತ್ಯಂತ ಶ್ರೇಷ್ಠ ನಮ್ಮಲ್ಲಿ. ಹಾಗೆ ನಾಗಸಾಧುಗಳ ದರ್ಶನದಿಂದ ನಮ್ಗೆ ಏನ್ ಒಳ್ಳೇದಾಗ್ಬಹುದು? ನಮ್ಗೇನು ಅಂದ್ರೆ ಅವ್ರು ಸಾಧಕರಲ್ವೇ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ರು ಕೂಡ ಅಂದ್ರೆ ಅವರು 10, 20, 100, 200 ಸಾವಿರ ವರ್ಷಗಳು ತಪಸ್ ಮಾಡಿರ್ತಾರೆ. ಒಬ್ಬ ರುದ್ರಾಕ್ಷಿ ಹಾಕೊಂಡಿದ್ದಾನಂತೆ, ಸುಮಾರು 65-66 ಕೆಜಿ ಇದೆ ಅಂತ ಅವನ ತಲೆ ಮೇಲೆ ರುದ್ರಾಕ್ಷಿ. ನೋಡಿ, ಇದು ನಮ್ ತರ, ನಾವು 10 ಕೆಜಿ ಇಟ್ಟುಕೊಳ್ಳಿ ಟಿವಿ ತೋರಿಸ್ತಾರ ಅಲ್ಲ, 10 ಮಿನಿಟ್ ನಾವೊಂದು ಹೆಲ್ಮೆಟ್ ಇಟ್ಟುಕೊಳ್ಳಕ್ಕಾಗಲ್ಲ. 65 ಕೆಜಿ ಇದೆ ಅಂತ ಅವ್ನು ಹಾಕೊಂಡು ರುದ್ರಾಕ್ಷಿ ತಲೆ. ಆ ಪಾಟಿ ಅವನಿಗೆ ಬಹಳ ಕಾಲದಿಂದ ಹಾಗೆ ಹಾಕೊಂಡಿದ್ದಾನಂತೆ. ಇನ್ನೊಬ್ರು ಕೈಯನ್ನ ಮೇಲೆ ಇಟ್ಕೊಂಡು 12 ವರ್ಷದಿಂದ ಹಾಗೆ ಇಟ್ಕೊಂಡಿದ್ದಾನೆ. ಕೈ ತೆಗೆದು ಇಟ್ಟಿಲ್ಲ, ಕೆಳಗಿಳಿಸಿಲ್ಲ, ಕೆಳಗಿಳಿಸಿಲ್ಲ. ವ್ರತ ಆಗಿದೆ, ಅದಕ್ಕೆ ನಮ್ಮಲ್ಲಿ ವ್ರತ ಉಪವಾಸಗಳು ಅನ್ನೋದು. ಅದಕ್ಕೆ ಇದೆಲ್ಲ ವ್ರತಗಳು ಅನೇಕ, ಈ ತರ ಸಾವಿರಾರು ವ್ರತಗಳು ಇರ್ಬೋದು. ಇದೆ ಅವರು ಇನ್ನೊಂದೇನಾದ್ರು ಗೋಚರ ಪಡಿಸಲ್ಲ, ಯಾರಿಗೂ ಹೇಳಕ್ಕೋಗಲ್ಲ. ನೀರಿನ ಮೇಲೆ ತಳ ಕೆಳಕಾಗಿ ನಿಂತ್ಕೊಂಡು ಧ್ಯಾನ ಮಾಡ್ತಿರೋ, ನೀರಿನ ಮೇಲೆ ನಡೆಯೋದು. ಹೌದು, ಅದೆಲ್ಲ ಸಿದ್ಧಿ, ಅದು ಸಿದ್ಧಿ ಅದು. ಓಹೋ, ನಾವೆಲ್ಲ ಕಲ್ಪನೆ ಮಾಡೋದು, ಅಷ್ಟ ಸಿದ್ಧಿಲಿ ಒಂದು ಬರುತ್ತೆ ಅದು. ಅಂದ್ರೆ ಈ ಸನಾತನ ಇದರಲ್ಲಿ ಅದೆಲ್ಲ ಅಡಕವಾಗಿದೆ, ಅದೆಲ್ಲ ಇದೆ. ಅದೇ ತರದಲ್ಲಿ ಕುಂಭ ಆಂಜನೇಯನಿಗೆ ಅಷ್ಟಸಿದ್ಧಿ ಪ್ರವೀಣ, ಅವನು ಅಷ್ಟಸಿದ್ಧಿ ಆಗಿರುತ್ತೆ ಅವನಿಗೆ, ತೋರ್ಪಡಿಸ್ಕೊಳ್ಳಲ್ಲ ಆಂಜನೇಯ. ಹಾಗೆ ಇವರಲ್ಲಿ ಇದೆಲ್ಲ ಸಾಧನೆಯಿಂದ, ಇದಿಲ್ಲಿ ಧ್ಯಾನದಿಂದ ಆಗುತ್ತೆ. ವ್ರತ, ಉಪವಾಸ, ಧ್ಯಾನ, ಉಪಾಸನೆ, ಇದರಿಂದ ಅವರಿಗೆ ಈ ಸಿದ್ಧಿಗಳೆಲ್ಲ ಆಗುತ್ತೆ. ತುಂಬಾ ಸಿದ್ಧಿಗಳಿದೆ ಇದರಲ್ಲಿ. ಎಷ್ಟೋ ಜನ ಸಿದ್ಧಿ ಮಾಡ್ಕೊಂಡಿದ್ದಾರೆ, ಅದು ಗೋಚರ ಪಡಿಸಲ್ಲ. ಕೆಲವರು ಏನ್ ಮಾಡ್ತಾರೆ, ಆ ಸಿದ್ಧಿಯಿಂದ ಪವಾಡಗಳು ಮಾಡಿ ವಿಭೂತಿ ಅಮಂತ್ರಿಸ್ಕೊಡೋದು, ಚಿನ್ನ ಅಭಿಮಂತ್ರಿಸ್ಕೊಡೋದು, ಸರ ಇದೆಲ್ಲ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಅದು ಪವಾಡ ಮಾಡಕ್ ಹೋಗಿ ಸಿದ್ಧಿ ಆಮೇಲೆ ಸಿಚ್ಚಲ ಹೊಟ್ಟೋಗುತ್ತೆ. ಇವರೆಲ್ಲ ಕೆಟ್ಟದಾಗ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಆ ಪ್ರಚಾರಕ್ಕೆ ಮಾಡ್ತಾರೆ, ರೆಕಗ್ನಿಷನ್ ಸಿಗುತ್ತೆ, ಫೋಟೋಗಳು ಸಿಗುತ್ತೆ, ಜನ ಬಂದು ಕಾಲಿಗೆ ಬೀಳ್ತಾರೆ, ಅದು ಕ್ರಮೇಣ ಹೊಟ್ಟೋಗುತ್ತೆ ಅದು. ಭಗವಂತನ ಕಡೆಗೆ ಹೋಗಲ್ಲ. ಇವರೇನ್ ಮಾಡ್ತಾರೆ, ತಮ್ಮ ಸಿದ್ಧಿಯನ್ನ ಭಗವಂತನ ಕಡೆಗೆ ತಿರುಗಿಸ್ತಾರೆ, ಜನಕ್ಕೆ ಪ್ರಚಾರಕ್ಕೆ ಸಿದ್ಧಿಸಲ್ಲ. ಅದರಲ್ಲಿ ನಾಗಸಾಧುಗಳು ಒಂದು ವಿಶೇಷ, ಜನದ ಪ್ರಚಾರ ಇಷ್ಟಪಡಲ್ಲ ಅವರು. ಯಾರು ಏನು ಅವ್ರಿಗೊಂದು ಫೋಟೋ ತೆಗಿಬೇಕು ಅಂತಾನು ಇಷ್ಟ ಆಗಲ್ಲ. ಅವ್ರು ಬಂದಿರೋದು ಒಂದೇ, ಶಾಹಿ ಸ್ನಾನಕ್ಕೆ ಬರ್ತಾರೆ, ಶಾಹಿ ಸ್ನಾನ ಆಗಬೇಕು, ದೇವರ ಅನುಗ್ರಹ ಆಯಿತು ಅಂದ್ಕೊಳ್ತಾರೆ. ಒಂದು ವೇಳೆ ನಾವು ಜನ್ಮದಲ್ಲಿ ಏನೇನು ತಪ್ಪುಗಳು ಮಾಡಿಬಿಟ್ಟಿರ್ತೀವೋ, ಧ್ಯಾನ ಮಾಡುವಾಗ, ಉಪಾಸನೆ ಮಾಡುವಾಗ, ಆಹಾರಗಳನ್ನು ತಿನ್ನುವಾಗ, ನಮ್ಮ ಚರ್ಯೆ ಅಥವಾ ಇನ್ನೇಬ್ಬರಿಗೆ ಯಾವ್ಯಾವ ಥರ ನೋಯಿಸಿರ್ತೀವೋ, ಅದೆಲ್ಲ ಪಾಪಗಳು ಪರಿಹಾರ ಆಗಲಿ ಅಂತ ಶಾಹಿ ಸ್ನಾನ ಮಾಡ್ತಾರೆ. ಇದರಿಂದ ಭಗವಂತನ ಸಂಪೂರ್ಣ ಅನುಗ್ರಹ ಆಗುತ್ತೆ. ಈ ಕಾಲಭೈರವನ ಉಪಾಸಕರು ತುಂಬಾ ಜನ ಇದ್ದಾರೆ, ಕಾಳಿ ಉಪಾಸಕರು ತುಂಬಾ ಜನ ಇದ್ದಾರೆ, ತುಂಬಾ ಜನ ಹೆಣ್ಮಕ್ಳು ಇದ್ದಾರೆ ಅಖಾಡದಲ್ಲಿ. ಅಂದ್ರೆ ಹೆಣ್ಮಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ, ಹೆಣ್ಮಕ್ಳು ಇದ್ದಾರೆ ತುಂಬಾ ಜನ. ಇದರಲ್ಲಿ ಬ್ರಹ್ಮಚರ್ಯ ಸಿದ್ಧಿ ಸಾಧನೆ ಮಾಡ್ಕೊಂಡವರು, ಹೌದು, ಸಿದ್ಧಿ ಮಾಡ್ಕೊಂಡವರು ಅಂದ್ರೆ ಅವ್ರು ಪ್ರತ್ಯೇಕವಾಗಿರ್ತಾರೆ. ಇದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಮನೆ ನೋಡೋದಲ್ಲ, ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ನೋಡಿ, ಅದಕ್ಕೇನೆ ಪ್ರಯಾಗ್ರಾಜಲ್ಲಿ ಬಂದು ಶುದ್ಧವಾದ ಗಂಗಾಜಲ ಹಾಕಿ, ಶುದ್ಧವಾದಂಥ ಗೋಕ್ಷೀರವನ್ನು ಹಾಕಿ, ಆಮೇಲೆ ಅದಕ್ಕೆ ಪುಷ್ಪಗಳ ಹಾಕಿ ಪೂಜೆ ಮಾಡಿ, ಆಮೇಲೆ ವಸ್ತ್ರಗಳನ್ನು ಹಾಕಿ ಅದ್ಭುತವಾದ ಮಾಡಿದ್ರು. ಅದು ಏನು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಏನು ಅಂದರೆ, ನಾವು ಪ್ರಕೃತಿಯನ್ನು ಉಪಾಸನೆ ಮಾಡಬೇಕು. ಅಲ್ಲ ಡಾಕ್ಟರ್ ನಾಗರಾಜ್ ಅವರು, ನಮ್ಮ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಆ ಒಂದು ಸಂಕಲ್ಪ ಮಾಡಿ ಸ್ನಾನ ಪುಣ್ಯ ಸ್ನಾನ ಕೈಗೊಂಡ್ರಲ್ಲ, ಇದು ಕೂಡ ಇದು ಸಾಮಾನ್ಯರು ಮಾಡೋದಲ್ಲ. ಹೌದು, ಜಗತ್ತಿನ ಎಲ್ಲಾ ಜನರ ಎದುರಿಗೆ ಅವ್ರು ಮಾಡ್ತಾರೆ, ಅವ್ರದ್ದು ಕೂಡ ಒಂದು ಸೌಭಾಗ್ಯ ಇರಬಹುದು. ಆಚಾರ್ಯ ಶ್ರೇಷ್ಠ ಕೃಷ್ಣ ಹೇಳ್ತಾನೆ, ಶ್ರೇಷ್ಠ ವ್ಯಕ್ತಿಗಳ ಆಚರಣೆ ಮಾಡಿದ್ರೆ ಜನ ಸಾಮಾನ್ಯ ಜನರು ಅದನ್ನು ಅನುಸರಿಸ್ತಾರೆ, ಫಾಲೋ ಮಾಡ್ತಾರೆ. ಅದಕ್ಕೆ ಎತ್ತರದ ವ್ಯಕ್ತಿ, ಅಧಿಕಾರಿ ಆದಂತ ವ್ಯಕ್ತಿ ಒಳ್ಳೆ ಹೆಜ್ಜೆ ಇಡಬೇಕು. ಅವನ ಇಟ್ಟ ಹೆಜ್ಜೆನ ಅವನ ಫಾಲೋವರ್ಸ್ ಅನ್ನ ಅನುಸರಿಸ್ತಾರೆ ಅಲ್ವಾ, ಅವನ ಹಿಂಬಾಲಕರೆಲ್ಲ. ಅದಕ್ಕೆ ಯಾವಾಗಲೂ ಎತ್ತರದ ವ್ಯಕ್ತಿ ಆದನೋ, ಜವಾಬ್ದಾರಿ ಆದಂತ ವ್ಯಕ್ತಿ ಆದನೋ, ಡಿಸಿಪ್ಲಿನ್ ಆಗಿರ್ಬೇಕು. ನಾಲ್ಕು ಜನ ನೋಡೋ ರೀತಿ ಯಾವ ತರದಲ್ಲಿ ಹೆಜ್ಜೆ ಇಡಬೇಕು, ನನ್ನನ್ನು ಸಾವಿರಾರು ಜನ ಅನುಸರಿಸ್ತಾರೆ ಅಂತ. ಹಾಗೆ ಇವತ್ತು ಮೋದಿಜಿ ಮಾಡಿದಂತ ಸ್ನಾನಕ್ಕೆ ಎಷ್ಟೋ ಜನಕ್ಕೊಂದು ಆಸೆ, ಪ್ರಧಾನಮಂತ್ರಿಯವರೇ ಮಾಡಿದ್ದಾರೆ ನಾವು ಮಾಡೋಣ ಅಲ್ವಾ, ಅದೇ ಅದ್ರ ಮೂಢನಂಬಿಕೆ ಅಂತ ಬರಲ್ಲ ಬರಲ್ಲ. ಇವತ್ತು ಅವ್ರು ಕೇವಲ ಭಾರತ ಕಟ್ಟಲ್ಲ, ಪ್ರಪಂಚಕ್ಕೆ ಒಂದು ಒಳ್ಳೆ ಇಷ್ಟಪಡ್ತಾರೆ, ಅವ್ರ ಗುಣಗಳು, ಅವ್ರ ಕಾರ್ಯಗಳು ಅಲ್ವಾ, ಎಲ್ಲರನ್ನು ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ ಅವರು. ನಮ್ಮ ಭಾರತ ಇರೋದ ಹಾಗೆ ನೀವು ಹೇಳಿದ್ರಲ್ಲ, ಯಾರನ್ನು ದ್ವೇಷಿಸಲ್ಲ ನಾವು, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಲ್ಲ ಭಾರತ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋ ಒಂದು ದೇಶ. ನೀವು ಬದುಕ್ರಿ, ನಾವು ಬದುಕಕ್ ಅವಕಾಶ ಮಾಡಿಕೊಡಿ ಅಷ್ಟೇ. ಹೌದು, ಎರಡೂ ಬಹಳ ಮುಖ್ಯವಾದದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಮ್ಮಲ್ಲಿ ನಾಗಸಾಧುಗಳು ದರ್ಶನಕ್ಕೆ ಹೋಗೋರೇ ಜಾಸ್ತಿ, ಮತ್ತೆರಡನೇದೇನು ಅಂದರೆ ನಮ್ಮಲ್ಲಿ ಭಾರತದಲ್ಲಿ ಪಾವಿತ್ರ್ಯತೆ ಹೆಚ್ಚು. ಹೊರದೇಶದಲ್ಲಿ ಸ್ವಚ್ಛತೆ ಇದೆ, ಕೆಲವರು ಹುಡುಗರು ಹೇಳ್ತಾರೆ ಬಹಳ ಕ್ಲೀನಾಗಿದೆ, ಅಮೆರಿಕಾ ಕ್ಲೀನಾಗಿದೆ, ಜರ್ಮನಿ ಕ್ಲೀನಾಗಿದೆ, ಲಂಡನ್ ಕ್ಲೀನಾಗಿದೆ, ರೋಡ್ ಕ್ಲೀನಾಗಿದೆ, ಬಾತ್ರೂಮ್ ಕ್ಲೀನಾಗಿದೆ, ಕುಕ್ಕೋತಾ ಇರ್ತಾರೆ. ನಿಜ, ಅಲ್ಲಿ ಸ್ವಚ್ಛತೆ ಇದೆ, ಭಾರತದಲ್ಲಿ ಪಾವಿತ್ರ್ಯತೆ ಇದೆ ಅಲ್ವಾ. ಇದನ್ನು ಸ್ವಚ್ಛವಾಗಿ ಇಟ್ಕೋಬೋದು, ನಮ್ಮ ದೇಶವನ್ನು ಸ್ವಚ್ಛತೆಯಿಂದ ಇಟ್ಕೋಬೋದು. ಇಲ್ಲಿರೋಂಥ ಒಂದು ನದಿನೂ ಹೊರದೇಶದಲ್ಲಿ ಸಿಗೋಲ್ಲ, ಪಾವಿತ್ರ. ಒಂದು ಗಂಗೆ ಅಂತ ನೀವು ಕೂತಲೇ ಸ್ಮರಣೆ ಮಾಡಿದ್ರು ಇಷ್ಟು ಪುಣ್ಯ ಬರುತ್ತೆ, ನೀವು ಹಿಮಾಲಯವನ್ನು ಸ್ಮರಣೆ ಮಾಡಿದ್ರೆ ಇಷ್ಟು ಪುಣ್ಯ ಬರುತ್ತೆ. ಹಿಮಾಲಯದಲ್ಲಿ ಧ್ಯಾನ ಮಾಡೋರಲ್ಲ ಹೇಳ್ತಾರಲ್ಲ, ಒಳ್ಳೆ ವೈಬ್ರೇಷನ್ ಇರುತ್ತೆ. ಇಲ್ಲಿರೋರೋಗಿ ಕೆಲವರು ಯತಿಗಳು ಹೋಗಿ ಅಲ್ಲಿ ಧ್ಯಾನ ಮಾಡ್ತಾರೆ, ಬಹಳ ವೈಬ್ರೇಷನ್ ಬರುತ್ತೆ ಅಲ್ಲಿ, ಅನ್ಕೋತಾರೆ ಅಯ್ಯೋ ಎಷ್ಟು ವ್ಯತ್ಯಾಸ ಇದೆ. ಹಿಮಾಲಯದಲ್ಲಿ ಕೂತ್ರೆ ನಮ್ಮ ಮನಸ್ಸು ಎಷ್ಟು ಬೇಗ ಏಕಾಗ್ರತೆ ಆಗುತ್ತೆ, ತಾವೇ ಬಂದು ಹೇಳ್ತಾರೆ. ಆ ವೈಬ್ರೇಷನ್ನೇ ಬೇರೆ. ನೋಡಿ ನೋಡಿ ನೋಡಿ, ಈ ಪುರಾಣದಲ್ಲಿ ಇದೆ, ಗೌರಿ ಸ್ವತಃ ಪಾರ್ವತಿ ಹುಟ್ಟಿದಾಗ ಎಲ್ಲ ಋಷಿಗಳಿಗೂ ಚಾಲನೆ ಆಯ್ತಂತೆ, ಒಂಥರ ದಿವ್ಯ ದೃಷ್ಟಿ ಬಂದ ಹಾಗೆ ಆಯಿತು, ರೋಮಾಂಚನ ಆಯಿತು, ಅವರ ಧ್ಯಾನದಲ್ಲಿ ತುಂಬ ಉತ್ತಮವಾದಂಥ ಮಟ್ಟ ಬಂತು ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಹಿಮಾಲಯ ಅಂದರೆ ಶಿವನ ಸನ್ನಿಧಾನ. ನಮ್ಮ ವಿವೇಕಾನಂದರು ಹೇಳೋರು, ಅವರ್ ಇಂಡಿಯಾ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಕೈಲಾಸ್, ಕೈಲಾಸಕ್ಕೆ ಅಟ್ಯಾಚ್ಡ್ ಅಯ್ಯ ನಮ್ಮ ದೇಶ. ನೀ ಕೂತ್ಕೊಂಡು ಸರಿಯಾಗಿ ಧ್ಯಾನ ಮಾಡು, ಯಾಕೆ ಬರಲ್ಲ ಏಕಾಗ್ರತೆ, ಯಾಕೆ ಬರಲ್ಲ ಧ್ಯಾನ ಮಾಡು, ನಿನ್ನ ಅನೇಕ ಮಾನಸಿಕ ಕಷ್ಟಗಳು ದೂರ ಆಗಿಬಿಡತ್ತೆ, ಸಂಕಟ ದೂರ ಆಗುತ್ತೆ, ಆ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡ್ಕೊ. The essence of education itself is developing concentration. ವಿವೇಕಾನಂದರು ಹೇಳ್ತಾ ಇದ್ದು. ನಿಜವಾಗ್ಲು ವಿದ್ಯೆಯ ಮೂಲ ಯಾವುದು ಅಂದರೆ ಏಕಾಗ್ರತೆನೇ. ಏಕಾಗ್ರತೆ ಬರಲಿಲ್ಲ ಅಂದರೆ ನೀನು ಯಾವ ವಿದ್ಯೆ ತಿಳ್ಕೊಂಡಾಗಾಯ್ತು ನೀನು? ಅಯ್ಯೋ ಅದ್ಭುತವಾದ ವಿಚಾರ ನೋಡಿ, ಇದು ಮೃತ್ಯುಂಜಯ ಭೂಮಿ ನಮ್ಮದು. ಈ ಏಕಾಗ್ರತೆಯಿಂದಲೇ ನಾಗಸಾಧುಗಳಿಗೆ ತುಂಬ ಇದೆಲ್ಲ ಗೊತ್ತಿದೆ, ಫಲಿಸ್ಬಿಟ್ಟಿದೆ ಅವ್ರಿಗೆ, ಗೊತ್ತಿದೆ ಅಲ್ಲ. ಒಳ್ಳೆ ವ್ಯಕ್ತಿಗಳ ಮಾತು ಕೇಳಿ ನೀವು ಮನಸ್ ಪರಿವರ್ತನೆ ಆದ ಹಾಗೆ ಇದು ಕೂಡ ಒಳ್ಳೆ ವ್ಯಕ್ತಿಗಳು ಅವ್ರ ಜೊತೆ ನೀವು ಹಾದು ಹೋದ್ರು ನಿಮ್ಗೆ ಅವ್ರ ಗುಣಗಳು ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ, ಖಂಡಿತ ಬರುತ್ತೆ. ಮತ್ತೆ ಪುಣ್ಯ ಸಹವಾಸ ಅನ್ನೋದು, ಸಹವಾಸ ಅನ್ನೋದು ಅದಕ್ಕೇನೆ. ನಿಮ್ ಬೇರೆ ಯಾವ್ದು ಯಾಕೆ, ರಾಮಕೃಷ್ಣ ಪರಮಹಂಸರನ ನರೇನ್ 18-19 ಹುಡುಗ, ಒಳ್ಳೆ ಬ್ರಿಲಿಯಂಟು ನರೇನು, ಯಾರನ್ನೂ ಅಷ್ಟು ಸುಲಭವಾಗಿ ಒಪ್ತಾ ಇರಲಿಲ್ಲ. ನೀವು ದೇವ್ರು ನೋಡಿದಿರಂದ್ರೆ ನೋಡಪ್ಪ ದೇವ್ರು ಇದ್ದಾನೆ ಅವ್ರು, ನೀವು ನೋಡಿದ್ದೀರಾ? ನಾನು ನೋಡಿಲ್ಲಪ್ಪ ಬಿಡಿ, ಮತ್ತೆ ಎಲ್ರು ಹೀಗೆ ಹೇಳ್ತಾ ಇದ್ದು. ನೀವು ನೋಡಿದಿರಾ ಹೇಳಿ? ಹೌದು. ನಾನು ಕಡೆಗೆ ಯಾರು ಹೇಳ್ತಾರಪ್ಪ, ನಾನು ನೋಡಿಲ್ಲ, ಒಬ್ರು ನೋಡಿರೋರು ಇದ್ದಾರೆ. ಎಲ್ಲಿದ್ದಾರೆ ಅವರು? ದಕ್ಷಿಣೇಶ್ವರಕ್ಕೆ ಹೋಗು, ನೋಡಿದ್ದಾರೆ ದೇವ್ರನ್ನ? ಅಲ್ಲಿದ್ದಾರ? ಹೋಗ್ತಾನೆ ನೋಡಿ. ರಾಮಕೃಷ್ಣ ಪರಮಹಂಸರು ಅದೇ ಕೇಳ್ತಾನೆ, ನೀವು ದೇವ್ರು ನೋಡಿದಿರಾ? ಹೌದು. ನೋಡಿದೇನಪ್ಪ, ನಿನಗೂ ತೋರಿಸ್ತೀನಿ ಬೇಕಾದ್ರೆ. ಇವನು ಕೇಳೇ ಒಂಥರ ಆಶ್ಚರ್ಯ ಆಗ, ದೇವ್ರು ನೋಡಿದಾರ? ನಿನಗೂ ಬೇಕಾದ್ರೆ ತೋರಿಸ್ತೀನಿ. ಅವನು ಕೂತಾಗ ಅವನು ಸ್ವಲ್ಪ ಸ್ಪರ್ಶ ಮಾಡ್ತಾರೆ, ಕೂಕೊಂಡ್ಬಿಡ್ತಾನೆ, ನರೇನ್ ಇದೋ ನನಗೇನೋ ಲೋಕ ಎಲ್ಲ ತಿರುಗ್ತಾ ಇದೆ, ಗುರುಗಳೇ ನಾನು ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ, ದಯವಿಟ್ಟು ಬಿಟ್ಟು ಕೂಕೋತಾನೆ. ಆಮೇಲೆ ಅನ್ಕೋತಾರೆ ಇಷ್ಟು ಸಾಕು ಸದ್ಯಕ್ಕೆ. ನೋಡಿ, ಇದು ಪ್ರಭಾವ, ಇಷ್ಟು ಶಕ್ತಿ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ. ಪ್ರತ್ಯಕ್ಷ ಕಾಳಿನ ಕಂಡವರು ರಾಮಕೃಷ್ಣ ಪರಮಹಂಸರು. ಎಷ್ಟು ವರ್ಷ ಆಯ್ತು? 168 ವರ್ಷ ಆಯ್ತು ಅಷ್ಟೇ, ಯಾವುದೋ ಪುರಾತನ ಕಾಲದ ಹಿಸ್ಟ್ರಿ ಅಲ್ಲ. ಇದನ್ನು ವಿವೇಕಾನಂದರು ಹೇಳ್ತಾರೆ, ಮೈ ಮಾಸ್ಟರ್ ಹ್ಯಾಸ್ ಸೀನ್, ನನ್ನ ಗುರುಗಳು ನೋಡಿದ್ದಾರೆ, ಮಾತಾಡಿದ್ದಾರೆ ಕಾಳಿ ಜೊತೆಗೆ. ಈಗಲೂ ಕೂಡ ನಾವು ಅಲ್ಲಿ ಇಲ್ಲಿ ಧಾರ್ಮಿಕವಾಗಿ ನಾವು ಆ ಮಾತನ್ನು ಕೇಳ್ತಾ ಇದ್ದೇವೆ. ಸಾಕಷ್ಟು ಜನ ಸಿದ್ಧಿ ಮಾಡ್ಕೊಂಡವರು ಇದ್ದಾರೆ. ಅದೇ ತರ ಪ್ರಚಾರ ಮಾಡಲ್ಲ, ಯಾಕಂದ್ರೆ ಅವರು ದೇವರಿಗೆ ಹತ್ತಿರದವರಾಗಿರ್ತಾರೆ. ಅದು ಯಾರೇ ಇರಲಿ, ನಾವು ಅವರು ಇವರು ಅಂತ ಹೇಳೋದಿಲ್ಲ. ಸಾಕಷ್ಟು ಜನ ದೇವರು ಇದ್ದಾನೆ ಅನ್ನೋರು ಒಪ್ಕೊಳ್ಳೋರು ಎಲ್ಲಾ ಕಡೆ ಇದ್ದಾರೆ. ಅದೇ ತರ ನಾವೀಗ ಈ ಪುಣ್ಯಭೂಮಿಯಲ್ಲಿ ನಾವು ಕುಂಭಮೇಳವನ್ನ ನಾವು ನೋಡ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತದೆ, ಸಾಕಷ್ಟು ಜನ. ಇನ್ನೂ ಕುಂಭಮೇಳ ನಡೀತಾ ಇದೆ, ನಾವು ಕೂಡ ಭಾಗವಹಿಸಿ ಕುಂಭಮೇಳದ ಪ್ರಾಮುಖ್ಯತೆ, ಅದರಲ್ಲಿ ಏನೇನಿದೆ, ಪ್ರಯೋಜನ ಏನಿದೆ, ನೀವು ಹೋಗಿ ಅಲ್ಲಿ ಅನುಭವಿಸಿ ಬನ್ನಿ ಅಂತ ನಾವು ಹೇಳ್ತಾ ಇದ್ದೇವೆ. ಖಂಡಿತ. ನಮ್ಮ ಋಷಿ ಮುನಿಗಳೆಲ್ಲ ಭಗವಂತನ ಕಂಡ್ರು ಕೂಡ ಯಾರ ಕೆಲವು ಹೇಳ್ಕೋತಾ ಇರಲಿಲ್ಲ, ಪ್ರಚಾರ ಮಾಡ್ತಿರ್ಲಿಲ್ಲ. ಹೊರದೇಶದಲ್ಲಿ ಒಬ್ಬ ಸಂತ ಸಿಕ್ಕಿದ್ರೆ ಎಷ್ಟು ಪ್ರಚಾರ